ಓಹೋ, ಎಲ್ಲಿ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲೂ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ಹೋಣಿಯಲ್ಲಿ ಮೊದಲಿಗೆ ಅಡಿಕೆ ಹಾಗೂ ಭತ್ತದ ಕೃಷಿ ಅನುಭವ ಕುರಿತು ಭದ್ರಾವತಿ ತಾಲೂಕು ಕೋಡಿಹಳ್ಳಿಯ KS ಲೋಕೇಶ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ಭದ್ರಾವತಿ ತಾಲೂಕು ಕೋಡಿಹಳ್ಳಿ ಗ್ರಾಮದಲ್ಲಿದ್ದೀವಿ. ನಮ್ಮೊಂದಿಗೆ ಲೋಕೇಶ್ ಎಂಬುವರು ಒಬ್ಬ ರೈತರಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ 6 ಎಕರೆ ಜಮೀನಿನಲ್ಲಿ ಅಡಿಕೆ ಮತ್ತು ತೆಂಗು ಕೃಷಿಯನ್ನು ಮಾಡಿಕೊಂಡಿದ್ದಾರೆ. ಅವರ ಒಂದು ಕೃಷಿ ಪದ್ಧತಿಯ ಬಗ್ಗೆ ಅವರ ಒಂದು ಅನುಭವನ ನಾವು ಅವರಿಂದನೇ ಕೇಳ್ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಲೋಕೇಶ್ ಅವರೇ. ನಮಸ್ಕಾರ. ನಮಸ್ಕಾರ ಲೋಕೇಶ್ ಅವರೇ. 6 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡಿದ್ದೀರಿ, ಆದರೆ ಅಡಿಕೆ ಮತ್ತು ತೆಂಗು ಹಾಕಿದ್ದೀರಿ ಅಂದ್ರೆ ಆ ಒಂದು ಕೃಷಿ ಅನುಭವವನ್ನ ಹೇಳೋದಾದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗುತ್ತೆ ಸರ್, ರೈತರಾದ್ಮೇಲೆ ಏನಾದ್ರು ಒಂದು ಮಾಡಬೇಕು. ಅದರಲ್ಲಿ ಅಡಿಕೆ ಹಾಕೊಂಡಿದೀವಿ, ಮುಂಚೆ ಎಲ್ಲ ಕಬ್ಬು ಭತ್ತ ಮಾಡ್ತಾ ಇದ್ವಿ. ಈಗ ಭದ್ರಾವತಿ MPM ಕಬ್ಬು ಇರೋದ ಫ್ಯಾಕ್ಟ್ರಿ ಮುಚ್ಚೋಗಿರೋದ್ರಿಂದ ತುಂಬಾ ತೊಂದರೆ ಆಗಿದೆ. ಕಬ್ಬಿಲ್ಲ, ಕಬ್ಬಿಲ್ದಲ್ಲೇ ಇದ್ದಂದ್ರೆ ನಾವೆಲ್ಲ ಬೀಳ್ಬಿಡಕ್ಕಾಗಲ್ಲ. ಬೀಳ್ಬಿಡೋದಾಗಿದ್ದ ಅಡಿಕೆ ಗಿಡ ಹಚ್ಕೊಂಡಿದ್ದೀವಿ, ಭತ್ತ ಮಾಡ್ತಾ ಇದೀವಿ. ಭತ್ತಕ್ಕೆ ಸರಿಯಾದ ಬೆಲೆ, ಬೆಂಬಲ ಬೆಲೆ ಸರಿಯಾಗಿ ಸಿಗೋದಿಲ್ಲದಿಲ್ಲ. ಅದರಿಂದ ಭತ್ತನೂ ಇಲ್ಲ. ಈಗ ಭತ್ತದ ಬದಲು ಇನ್ನೇನ್ ಮಾಡೋದು, ಖಾಲಿ ಜಮೀನ್ ಬಿಡಕ್ಕಾಗಲ್ಲ. ಅಡಿಕೆ ಗಿಡ ಹಚ್ಕೊಂಡಿದೀವಿ. ಅಡಿಕೆ ಗಿಡ ಹಚ್ಕೊಂಡಿರೋದ್ರಿಂದ ಉತ್ತಮವಾದ ಇಳುವರಿ ತಗೊಂಬೇಕು ಅಂತೇಳಿ ಚೆನ್ನಾಗಿ ಕಷ್ಟಪಟ್ಟು ಮಾಡ್ತಾ ಇದೀವಿ. ಉತ್ತಮ ಇಳುವರಿ ಬರ್ತಾ ಇದೆ. ನಮ್ಮ ನೆಲ ಈ ಕೂಡ್ಲಿಗೆರೆ ಗ್ರಾಮದಲ್ಲಿ, ಕೋಡೆಹಳ್ಳಿ ಗ್ರಾಮದಲ್ಲಿ ನೆಲ ಚೆನ್ನಾಗಿದೆ. ಎರೆ ಮಣ್ಣಿದೆ, ಮರಳು ಮಿಶ್ರಿತ ಮಣ್ಣಿದೆ, ಕೆಂಪು ಮಣ್ಣಿದೆ. ಅದರಿಂದ ಉತ್ತಮ ಇಳುವರಿಗೆ, ಅಡಿಕೆಗೆ ಉತ್ತಮವಾದ ವಾತಾವರಣ ಇರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ. ರೈತರು ಎಲ್ಲರೂ ಇಲ್ಲಿ ಅಡಿಕೆ ಗಿಡನೇ, ತೆಂಗು ಅಡಿಕೆನೆ ಮಾಡ್ಕೊಂಡಿದ್ದಾರೆ ಸರ್. ಈ ಅಡಿಕೆ ಮತ್ತು ತೆಂಗು ಇದಕ್ಕಿಂತ ಮುಂಚಿತವಾಗಿ ತಾವು ಕಬ್ಬು ಭತ್ತ ಅಂತ ಹೇಳಿದ್ರಿ, ಆ ಕೃಷಿ ಅನುಭವ ಸ್ವಲ್ಪ ಹೇಳ್ಕೋಬಹುದು? ಭತ್ತ ಕಬ್ಬು ನೋಡಕ್ ಬಾರಿ ಚೆನ್ನಾಗಿದ್ವಿ ಸರ್, ಚೆನ್ನಾಗಿತ್ತು. ಭತ್ತನೂ ಮಾಡ್ತಾ ಇದ್ವಿ. 3 ಎಕರೆ ಭತ್ತ ಇತ್ತು, 3 ಎಕರೆ ಕಬ್ಬಿತ್ತು. ಕಬ್ಬಿರಬೇಕಾದ್ರೂ ನಮಗೆ ವರ್ಷದಲ್ಲಿ ಒಂದ್ ಬೆಳೆ ಚೆನ್ನಾಗಿ ಬರ್ತಾ ಇತ್ತು. ಕಬ್ಬು ಒಳ್ಳೆ ಇಳುವರಿ ಬರ್ತಾ ಇತ್ತು. ನಮ್ಮ ಈ ಕೂಡ್ಲಿಗೆರೆ ಭಾಗ ಕೋಡೆಹಳ್ಳಿ ಗ್ರಾಮದಲ್ಲಿ ಕಬ್ಬು ಯಥೇಚ್ಛವಾಗಿ ಎಲ್ಲರೂ ಕಬ್ಬು ಬೆಳೀತಾ ಇದ್ರು. ಕಬ್ಬು ಈಗ ಫ್ಯಾಕ್ಟ್ರಿ ಮುಚ್ಚಿರೋದ್ರಿಂದ ಕಬ್ಬು ಹಾಕಂಗ ಇದಿಲ್ಲದಿಂದ ಎಲ್ಲರೂ ಈಗ ಅಡಿಕೆ ಗಿಡ ಹಚ್ಕೊಂಡಿದ್ದಾರೆ ಸರ್. ಯಾವ ಕಬ್ಬು ಹಾಕಿದ್ರಿ? ಕಬ್ಬು ಎಲ್ಲದ ಹತ್ರ ಮಂಡ್ಯ ಕಬ್ಬು ಹಾಕಿದ್ವಿ, ಆಮೇಲೆ 6100 ಅಂತ ಹೇಳ್ತಾ ಇದ್ರು, ಕೋಸಿ ಕಬ್ಬು ಹಾಕಿದ್ವಿ, ಎಲ್ಲಾ ತರ ಕಬ್ಬು ಹಾಕಿದ್ವಿ. ಒಳ್ಳೆ ಇಳುವರಿ ಬರೋದು. ಎಕರೆಗೆ ಏನಿಲ್ಲ ಅಂದ್ರೆ 70 ಟನ್ ಬರೋದು ಸರ್ ಈ ಕಡೆ. ಎಕರೆಗೆ 1 ಟನ್ಗೆ 2000 ತನಕ ಇತ್ತು, ಆಮೇಲೆ ಕಡಿಮೆ ಆಯ್ತು. ಆಮೇಲೆ ಕೊನೆಗೆ ನೋಡಿದ್ರೆ ಫ್ಯಾಕ್ಟ್ರಿನೇ ಮುಚ್ಚೋಗ್ಬಿಟ್ರು. ಈಗ ವಿಧಿ ಇಲ್ದಲೇ ಅಡಿಕೆ ಗಿಡ, ತೆಂಗು ಎಲ್ಲ ಮಾಡ್ಕೊಂಡಿದ್ವಿ ಸರ್. ಆದ್ರೆ ಒಂದು ಕೃಷಿ ಪದ್ಧತಿ ಬಗ್ಗೆ ಹೇಳೋದಾದ್ರೆ, ಮುಂಚೆ ಬಾರಿ ಚೆನ್ನಾಗಿತ್ತು ಸರ್. ಕಬ್ಬು ಮಾಡಬೇಕಾದ್ರೆ ಯಾರಿಗೆ ಏನ್ ತೊಂದರೆ ಇರಲಿಲ್ಲ. ಎಕರೆಗೆ 60-70 ಟನ್ ಬರ್ತಾ ಇತ್ತು. ಎಲ್ಲರೂ ಕೃಷಿ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿದ್ರು, ಒಂದು ನೆಮ್ಮದಿ ಜೀವನ ಇತ್ತು. ಬೀಜ ಎಲ್ಲ ಯಾವ ತರ ತರ್ತಿದ್ರಿ, ಯಾವ ತರ ಮಾಡ್ತಿದ್ರಿ? ಫ್ಯಾಕ್ಟ್ರಿ ಕೊಡ್ತಾ ಇದ್ರು ಸರ್, MPM ಫ್ಯಾಕ್ಟ್ರಿಲ್ಲೇ ಕೊಡ್ತಾ ಇದ್ರು ಬೀಜ. ಅಲ್ಲಿಂದ ತಂದು ಬೀಜ ತಂದು ಸಾಲು ಪದ್ಧತಿ ಮಾಡ್ತಾ ಇದ್ವಿ. ಸಾಲ್ ಅಂದ್ರೆ 1 ಎಕರೆಗೆ ಸಾಲ್ ಸಾಲ್ ಮಾಡೋದು, ಆಮೇಲೆ ಮುರಿ ತರ ಮಾಡ್ಕೊಳೋದು, ನೀರ್ ಕಟ್ಕೊಳೋ ತನಕ. ಸ್ವಲ್ಪ ದಿನ ಸಾಲು ನೀರ್ ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಆಗೋದು, ಆಮೇಲೆ ಮುರಿ ತರ ಮಾಡ್ಕೊಂಡ್ರೆ ಆರಾಮಾಗಿರೋದು. ಮುರಿ ತರ ಕಟ್ಕೊಂಡೆ ಅದೇ ನೀರ್ ಇಟ್ಟರೆ ಆ ನೀರು ಚಾನಲ್, ದೊಡ್ಡ ಚಾನಲ್ ನೀರಿಂದ ಭದ್ರಾ ಬಲದಂಡ ಇದೆ ನಮ್ ಕಡೆ, ಬರ್ತಾ ಇದ್ದ ನೀರು ಇಟ್ಕೊಂತಿದ್ವಿ. ತಿಂಗಳಿಗೆ 15 ದಿನಕ್ಕೆ ಒಮ್ಮೆ ನೀರ್ ಕಟ್ತಾ ಇದ್ವಿ, ತಿಂಗಳಿಗೆ 2 ನೀರ್ ಕಟ್ತಾ ಇದ್ವಿ. ಚೆನ್ನಾಗಿತ್ತು, ಕಬ್ಬು ಚೆನ್ನಾಗಿತ್ತು. ಕಬ್ಬು ಇಲ್ಲದ್ರಿಂದ ಈಗ ಅಡಿಕೆ ತೋಟಕ್ಕೆ ಬಂದಿದೀವಿ ನಾವು ಈಗೆಲ್ಲ. ಜೊತೆಗೆ ಭತ್ತ ಕೂಡ 3 ಎಕರೆ ಹಾಕಿದೀನಿ ಅಂದ್ರೆ, ಯಾವ ಭತ್ತ ಬೆಳೀತಿದ್ರಿ ಆ ಒಂದು ಕೃಷಿ ಪದ್ಧತಿ ಬಗ್ಗೆ? ಭತ್ತನೂ ಬೆಳೀತಿದ್ವಿ, ಜ್ಯೋತಿ ಭತ್ತ ಬೆಳೀತಿದ್ವಿ, 64 ಭತ್ತ ಬತ್ತಿದ್ವಿ. ಚೆನ್ನಾಗಿತ್ತು, JNS ಭತ್ತ, ಸಣ್ಣ ಭತ್ತನೂ ಹಾಕೊಂತಿದ್ವಿ. ಚೆನ್ನಾಗಿತ್ತು ಸರ್, ಮನೆಗೆಲ್ಲ ಊಟಕ್ಕೆಲ್ಲ ಇಟ್ಕೊಂತ ಇದ್ವಿ. ಇವಾಗ ಏನು ಇಲ್ಲದೆ ಇರೋದ್ರಿಂದ ಈಗ ಭತ್ತದಲ್ಲೆಲ್ಲ ತುಂಬಾ ಲಾಸ್ ಆಗುತ್ತೆ. ಭತ್ತದಲ್ಲಿ ಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಜನ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಆಳು ಕಾಳೆಲ್ಲ ಇದ ಜಾಸ್ತಿ ಆಗಿರೋದ್ರಿಂದ ಭತ್ತದನ್ನು ಕಮ್ಮಿ ಮಾಡ್ಕೊಂಡಿದೀವಿ. ಈಗ ಅಡಿಕೆ ತೋಟ, ತೆಂಗು ಮಾಡ್ಕೊಂಡಿದೀವಿ. ಭತ್ತದ ಕೃಷಿ ಅಂತ ಹೇಳಿದ್ರಿ ಸರ್, ನಮ್ ಕಡೆ ಬಂದ್ಬಿಟ್ಟು ಭತ್ತ ಅವಾಗೆಲ್ಲ ತುಂಬಾ ಭತ್ತ ಏರಲ್ಲ, ಒಂದು 6 ಎಕರೆನಲ್ಲೂ ಭತ್ತ ಬೆಳೀತಾ ಇದ್ವಿ. ಭತ್ತ ಬೆಳೀತಾ ಇದ್ವಿ, ಭತ್ತಕ್ಕೆ ಬಹಳ ಖರ್ಚು ಬರ್ತಾ ಇತ್ತು. ನಮ್ ಕಡೆ ರೋಗ ಜಾಸ್ತಿ ಆಗ್ತಾ ಇತ್ತು, ರೋಗ ಬಂದಿರೋದ್ರಿಂದ ಭತ್ತದಲ್ಲಿ ಎಲ್ಲಿ ನಮ್ ನೀರಾವರಿನಲ್ಲಿ ಭತ್ತ ತುಂಬಾ ಕಡಿಮೆ ಬರುತ್ತೆ. 30-35 ಚೀಲ ಭತ್ತ ಬರುತ್ತೆ. 35 ಚೀಲಕ್ಕೆ ನಮ್ ಖರ್ಚು ನೋಡಿದ್ರೆ ನಾವು ಆಳು ಖರ್ಚು, ಗೊಬ್ಬರದ ಖರ್ಚು, ರಾಸಾಯನಿಕ ಗೊಬ್ಬರ ಹಾಕ್ತಿದ್ವಿ, ಆಮೇಲೆ ದನದ ಗೊಬ್ಬರನ ಹಾಕ್ತಿದ್ವಿ, ಎಲ್ಲ ನೋಡಿದ್ರೆ ರೋಗ ಬಂದ್ಬಿಡೋದು. ಕೊನೆಗೆ ನೋಡಿದ್ರೆ ಬೆಂಕಿ ರೋಗ ಬಂದ್ಬಿಡೋದು. ಒಂದೊಂದ್ಸರಿ ಬೆಂಕಿ ರೋಗ ಬಂದಾಗ ಹೋಗಿ ಕೃಷಿ ಇಲಾಖೆನಲ್ಲಿ ಔಷಧಿ ಕೇಳ್ಕೊಂಡ್ ಬಂದೆ, ಔಷಧಿ ಒಡೆಯೋದೊಳಗೆ ಅದೇನಾಗುತ್ತೆ, ಕಡಿಮೆ ಆಗುತ್ತೆ, ಕುಂಠಿತ ಆಗುತ್ತೆ. ಕುಂಠಿತ ಆದಾಗ ಇನ್ನೇನ್ ಮಾಡೋದು, ಇನ್ನು ಆ ವಿಧಿ ಇಲ್ದಲ್ಲೇ ಮತ್ತೆ ಬೇರೆ ಗೊಬ್ಬರ ಅವ್ರ ಹತ್ರ ಹೋದ್ರಿಂದ ಮತ್ತೆ ಬೇರೆ ತರ ಔಷಧಿ ಕೊಡೋರು. ಔಷಧಿ ತಂದ್ಬಿಟ್ಟು ಡೆಮೋಕ್ರಾಟು ಮೆನೋಕ್ರಾಟು ಎಂತ ಔಷಧಿಗಳೆಲ್ಲ ಕೊಡೋರು. ಔಷಧಿಗಳು ತಗೊಂಡ್ಬಂದು ಪಾಲ್ಡೈಲ್ ಅಂತೇಳಿ ಬರ್ತಾಯ್ತ ಅವಾಗ, ಈಗ ಆ ಕಂಪ್ನಿ ನಿಲ್ಸ್ಬಿಟ್ಟಿರೋದ್ರಿಂದ ಬೇರೆ ಮೊನೋಕ್ರೋಟಾಪಾಸು ಬೇರೆ ಔಷಧಿಗಳೆಲ್ಲ ಕೊಡೋರು. ಅವು ತಂದು ಹೊಡೆಯೋದು. ಭತ್ತದ ಕುಂಠಿತ ಆಯ್ತು, ಭತ್ತದಲ್ಲಿ ಇಳುವರಿನೂ ಕಮ್ಮಿ ಆಯ್ತು. ಇಳುವರಿ ಆದ್ಮೇಲೆ ಇನ್ನು ವಿಧಿ ಇಲ್ದಲೇ ಕಬ್ಬು ಬೆಳೀತಾ ಇದೀವಿ. ಭತ್ತದಿಂದ ಕಬ್ಬಿಗೆ ಬಂದ್ವಿ. ಕಬ್ಬು ನೋಡಿದ್ರೆ ಫ್ಯಾಕ್ಟ್ರಿ ಮುಚ್ಚೋಯ್ತು. ಆಮೇಲೆ ಬಹಳ ದಿನ ವಿಧಿ ಇಲ್ದಲೇ ಸುಮ್ಮನೆ ಇದ್ವಿ. ಆಮೇಲೆ ಬೇರೆ ಕಡೆ ಎಲ್ಲ ಭತ್ತನ ಎಷ್ಟು ವರ್ಷ ಬೆಳೆದ್ರಿ? ಭತ್ತ ಸಾರ್ ಅಜ್ಜ ಅಜ್ಜಿ ಇರಬೇಕಂದ್ರೆ ಭತ್ತನೇ ಬೆಳೀತಾ ಇದ್ವಿ. 30-40 ವರ್ಷ ಭತ್ತ ಬೆಳೆದ್ವಿ. ಭತ್ತದಲ್ಲಿ ಏನಷ್ಟೇನಂತ ಆದಾಯ ಏನ್ ಬರ್ತಾ ಇಲ್ಲ ಸರ್. ಖರ್ಚು ಅಷ್ಟು ಬರೋದು ಭತ್ತಕ್ಕೆ ಸರ್? 30 ಕ್ವಿಂಟಲ್ ಬಂತು ಅಂದ್ರೆ 1,000 ರೂಪಾಯಿಂದ 30,000 ರೂಪಾಯಿ ಬರೋದು ಸರ್. ಒಂದ್ ಕ್ವಿಂಟಲ್ ಒಂದ್ ಎಕರೆಗೆ 30,000 ಅಂದ್ರೆ ಆಳು ಫಸ್ಟ್ ಇಂದ ಲಾಸ್ಟ್ ತನಕ ಮೊದಲಿಗೆ ನಾಟಿಗೆ ಬೇಸಾಯ ಹೊಡಿಬೇಕು. ಬೇಸಾಯ ನಾಟಿ ಆಮೇಲೆ ಭತ್ತದ ಕೊಯ್ಲು ಗೊಬ್ಬರ ಕಾಳು ಎಲ್ಲಾ ಸೇರಿದ್ರೆ ನಮ್ಗೆ 15-20,000 ಖರ್ಚು ಬರುತ್ತೆ ಸರ್. ಒಂದ್ ಎಕರೆಗೆ 5-10,000 ಉಳಿಯೋದು ಹೆಚ್ಚು ಸರ್. ಅದು ರೋಗ ರುಜಿನ ಇದ್ರೆ ಅದು ಬರಲ್ಲ ಸರ್. ರೋಗ ಇಲ್ಲ ಏನಿಲ್ಲ, ಕ್ಲೀನ್ ಆಗಿ ಬಂತಂದ್ರೆ ಬರುತ್ತೆ. ರೋಗ ಬಂತು ಅಂತಂದ್ರೆ 3-4,000 ಲಾಭ ಬರೋದು ಹೆಚ್ಚು ಸರ್. ಆದ್ರೂ ಆ ಕಾಲದಲ್ಲಿ ಎಲ್ಲ ಅತಿ ಹೆಚ್ಚು ಭತ್ತನೆ ಬೆಳೀತಿದ್ರು, ಏನಕ್ಕೋಸ್ಕರ? ಅವಾಗ ಏನು ಇರ್ಲಿಲ್ಲ ಸರ್, ಅವಾಗ ಎಲ್ಲರೂ ಭತ್ತನೆ ಬೆಳೀತಾ ಇದ್ರು. ಅವಾಗ ಅಡಿಕೆ ತೆಂಗು ಕಬ್ಬು ಇವೆಲ್ಲ ಏನು ಇರ್ಲಿಲ್ಲ, ಅಷ್ಟು ಗೊತ್ತಿರ್ಲಿಲ್ಲ ಜನಗಳಿಗೆ. ಆ ತದನಂತರ ಚೇಂಜ್ ಮಾಡ್ಕೊಂತ ಬಂದ್ವಿ. ಒಂದೊಂದೇ ಸ್ಟೆಪ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಸರ್. ಕಬ್ಬನು ಕೂಡ ಬೆಳೆದೆ ಅಂತ ಹೇಳಿದ್ರೆ ಅದು ಯಾವ ತರ ಮಾಡಿದ್ರೆ, ಅದ್ರದ್ದು ಒಂದು ನಿರ್ವಹಣೆ, ಅದ್ರದೊಂದು ಖರ್ಚಿನ ಬಗ್ಗೆ ಹೇಳೋದಾದ್ರೆ? ಕಬ್ಬು ಒಂದ್ ಸರ್ ಫಸ್ಟ್ ಇಂದ ಇದೊಂದು 60 ಟನ್ ಬರುತ್ತೆ ಸರ್. ಒಂದ್ ಎಕರೆಗೆ ಚೆನ್ನಾಗಿ ಮಾಡ್ಕೊಂಡು 60-70 ಟನ್ ಬೆಳೆದಿರೋರು ಇದಾರೆ. ಅದ್ರಲ್ಲಿ ಗೊಬ್ಬರ ಎಲ್ಲ ಹೋಯ್ತಂದ್ರೆ 30-35,000 ಖರ್ಚು ಹೋಗುತ್ತೆ ಅಂದ್ರೆ ಒಂದ್ 20,000. ಅದನ್ನು ಅಷ್ಟೇ ಸರ್, ಭತ್ತದಕ್ಕಿಂತ ಸ್ವಲ್ಪ ಪರವಾಗಿಲ್ಲ. ಕಬ್ಬು ಕೆಲಸ ಕಡಿಮೆ, ಲೇಬರ್ ಕಡಿಮೆ, ಒಂದ್ ಸ್ವಲ್ಪ ಉತ್ತಮ ಸರ್. ಭತ್ತದಷ್ಟು ಟೈಮಿಗೆ ಭತ್ತಕ್ಕಾದ್ರೆ ಕಳೆ ತೆಗಿಬೇಕು, ಔಷಧಿ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಕಬ್ಬು ಅಂದ್ರೆ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ವಿ ಸರ್. ವರ್ಷದ ಬೆಳೆ ಇದು, 6 ತಿಂಗಳ ಬೆಳೆ ಅಂದ್ರೆ ಭತ್ತ ವರ್ಷಕ್ಕೆ 2 ಸಲನ? ಭತ್ತ ವರ್ಷಕ್ಕೆ 2 ಬೆಳೆ ಸರ್. ಭತ್ತ ವರ್ಷಕ್ಕೆ 2 ಬೆಳೆ, ಕಬ್ಬು ವರ್ಷಕ್ಕೆ 1 ಬೆಳೆ. ಕಬ್ಬಲ್ಲಿ ಎಷ್ಟು ಉಳಿಯುತ್ತೆ ನಮ್ಗೆ? ಕಬ್ಬಲ್ಲು ಒಂದ್ 20,000 ಉಳಿಯೋದು ಸರ್. ಒಂದ್ ಎಕರೆಗೆ ಚೆನ್ನಾಗಿ ಮಾಡ್ಕೊಂಡ್ ಬಂದ್ರೆ ವರ್ಷಕ್ಕೆ ಒಂದ್ 20-25,000 ಉಳಿಯೋದು ಸರ್. ಎಲ್ಲಾ ಖರ್ಚೆಲ್ಲ ಹೋಗಿ 20-30,000 ರೂಪಾಯಿ ಉಳಿಯೋದು ಸರ್. ನೀವೇ ತಗೊಂಡು ಹೋಗ್ತಿದ್ರ ಅಲ್ಲಿಗೆ? ಇಲ್ಲ ಸರ್, MPM ಅವರೇ ಲಾರಿ ಕಳ್ಸೋರು ಫ್ಯಾಕ್ಟ್ರಿಗೆ. ನಾವು ಕಬ್ಬು ಪರ್ಮೆಂಟ್ ಕೊಡೋರು ಅವರೇ, ಪರ್ಮೆಂಟ್ 12 ತಿಂಗಳಿಗೆ ಪರ್ಮೆಂಟ್ ಕೊಡೋರು. ಕಡೋದಾದ್ಮೇಲೆ ಕಬ್ಬು ಕಟಾವು ಮಾಡಿ ಹಾಕ್ತಿದ್ವಿ, ಅವರೇ ಲಾರಿ ಕಳ್ಸೋರು. ಲಾರಿ ಕಳಿಸಿ MPM ತೂಕ ಮಾಡ್ಕೊಂಡು ಅವರೇ ತಗೊಂಡೋಗೋರು. ನಾವು ಸ್ಲಿಪ್ ಬರೋದು ನಮಗೆ ದಿನ MPM ಇಷ್ಟು ಟನ್ ಹೋಗಿದೆ, ಇಷ್ಟು ದುಡ್ಡು ಆಗಿದೆ ಅಂತ ಸ್ಲಿಪ್ ಬರೋದು. ಅವ್ರು 6 ತಿಂಗಳಿಗೆ 3 ತಿಂಗಳಿಗೆ ದುಡ್ಡು ಕೊಡೋರು ಸರ್. ಆದ್ರೂ ಅದು ಸಡನ್ ಆಗಿ ನಿಲ್ತು. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬೆಲ್ಲಕ್ಕೆಲ್ಲ ನೀವು ಕಬ್ಬು ಕೊಡಬಹುದಾಗಿತ್ತು. ಆಲೆ ಮನೆಯವರೆಲ್ಲ ಬೆಲ್ಲಕ್ಕ ಎಲ್ಲ ಕೊಟ್ರೆ ಸರಿಯಾಗಿ ದುಡ್ಡು ಕೊಡ್ತಾ ಇರ್ಲಿಲ್ಲ ಸರ್. ಅವರು ತಗೊಂಡೋಗೋರು ಕಬ್ಬು ಕೊಡ್ತೀನಿ ಅಂತ, ಕೊನೆಗೆ ನೋಡಿದ್ರೆ ಕೊಡ್ತಾ ಇರ್ಲಿಲ್ಲ. ರೈತರಿಗೆ ಮೋಸ ಆಗೋದು. ಇನ್ನು ವಿಧಿ ಇಲ್ದಲೆ ಬೇರೆ ಬೆಳೆಗಳಿಗೆ ಬಗ್ಗೆ ನಾವು ಆಕರ್ಷಿತರ ಇದ್ವಿ. ಬೇರೆ ಬೆಳೆಗಳು ಯಾವ್ದಿದೆ ಅಂತ ನೋಡ್ತಾ ಇದ್ವಿ. ಬೇರೆ ಬೆಳೆಗಳ ಬಗ್ಗೆ ಗಮನ ಹರಿಸ್ಕೊಂತ ಹೋದ್ವಿ ಫ್ಯಾಕ್ಟ್ರಿ ನಿಂತ ಮೇಲೆ. ಎಷ್ಟು ವರ್ಷ ನಿಲ್ಸಿದ್ರಿ ನೀವು ಫ್ಯಾಕ್ಟ್ರಿ ನಿಂತ ಮೇಲೆ ಬೆಳೆ ಬೆಳೆಯೋದನ್ನ? ಬೆಳೆ ಬೆಳೆದ್ಮೇಲೆ ಒಂದ್ 4-5 ವರ್ಷ ಸುಮ್ನೆ ಇದ್ವಿ ಸರ್. ಕಬ್ಬು ಇಲ್ಲದ್ಮೇಲೆ ಇನ್ನೇನು ಭತ್ತನೂ ಮಾಡಕ್ಕಾಗಿಲ್ಲ. ಬಹಳ ಜನ ಬೀಳ್ಬಿಟ್ಕೊಂಡಿವಿ ಜಮೀನ್ಗಳು. ವಿಧಿ ಇಲ್ದಲ್ಲ ಇನ್ನೇನ್ ಸರ್ ಮಾಡೋದು? ಏಕ್ದಮ್ ಫ್ಯಾಕ್ಟ್ರಿ ನಿಂತೋಯ್ತು. ಲಾಸ್ ಅಂತಂದ್ರು ಫ್ಯಾಕ್ಟ್ರಿ ನಿಂತೋಯ್ತು. ಬೇರೆ ಕಡೆ ಕುಕ್ವಾಡ ಕುಡಿಬೇಕಾಯ್ತು, ದಾವಣಗೆರೆ ಕುಡಿಬೇಕಾಯ್ತು. ದಾವಣಗೆರೆ ಕುಕ್ವಾಡ ಕುಡ್ದ ಬಹಳ ಖರ್ಚು ಬರುತ್ತೆ. ಈ ವಿಧಿ ಇಲ್ದಲ್ಲೇ ರೈತರು ಇನ್ನೇನ್ ಮಾಡೋದು? ಕುಕ್ವಾಡಕ್ಕೆಲ್ಲ ಇಲ್ಲಿಂದ ದಾವಣಗೆರೆ ಇಲ್ಲಿಂದ 60-70 ಕಿಲೋಮೀಟರ್ ದೂರ ಆಗುತ್ತೆ. ಲಾರಿ ಡ್ರೈವರ್ ನಂಬಿ ಇಲ್ಲಿಂದ ಅಲ್ಲಿ ದೂರ ಕಳ್ಸೋಕೂ ಆಗಲ್ಲ, ಕಬ್ಬು ಬೆಳೆಯಕ್ಕೂ ಆಗಲ್ಲ. ಬಹಳ ಕಷ್ಟದಲ್ಲಿ ಇದ್ರು ರೈತರು ಅವಾಗ. ಅವಾಗ ವಿಧಿ ಇಲ್ದಲ್ಲ ಬೇರೆ ಕಡೆಯಿಂದೆಲ್ಲ ಮಲೆನಾಡು ಭಾಗದಲ್ಲೆಲ್ಲ ಅಡಿಕೆ ಬೆಳೀತಾ ಇದ್ರು. ಆ ತರ ಬೆಳೆ ಆಗಬೇಕಾದ್ರೆ ಎಲ್ಲರೂ ಆಕರ್ಷಿತರಾದ್ರು. ಅಡಿಕೆನಲ್ಲಿ ಇಟ್ಟರೆ ಸ್ವಲ್ಪ ಹಿಂಗ್ ಬರುತ್ತೆ ಅಂತ. ಆದ್ರೂ ಅಡಿಕೆನಲ್ಲಿ ತುಂಬಾ ಕಷ್ಟ ಇದೆ ಸರ್. ಅವು ಗುಂಡಿ ಹೊಡೆದು ನಿರ್ವಹಣೆ ಮಾಡೋದು, ಅವು 4-5 ವರ್ಷದ ತನಕ ಯಾವ್ದು ಫಸಲು ಬರಲ್ಲ ಸರ್. ಅಡಿಕೆ ಗಿಡ ಇಟ್ಟಾಗ ನಾವು ಖರ್ಚು ಬರುತ್ತೆ. ಅಲ್ಲಿಂದ ನಾಲ್ಕೈದು ನಮ್ಮ ಈ ನೀರಾವರಿ ಭಾಗದಲ್ಲಿ 5 ವರ್ಷ ಬೇಕು ಸರ್ ಫಸಲು ಬರಬೇಕು ಅಂತಂದ್ರೆ 5 ವರ್ಷ ನಿರ್ವಹಣೆ ಸಾಕಲೇಬೇಕು ಅವನ್ನ, ಆಮೇಲೆ ನಮಗೆ ಅದ್ರ ದುಡ್ಡು ಬರೋದು. ಅಲ್ಲಿ ತನಕ 5 ವರ್ಷದಲ್ಲಿ ಬಹಳ ಕಷ್ಟ ಇದೆ. ಅದ್ರ ಮಧ್ಯದೊಳಗೆ ಬಾಳೆ ಹಾಕೊಬೇಕು, ಆಮೇಲೆ ಬೇರೆ ಯಾವ್ದಾರ ಹೂವ ಹಾಕೊಂಬೋದು, ಬೇರೆ ಬೇರೆ ಏನಾದರೂ ಅಕೌಂಟ್ ಮಾಡ್ಕೊಂಡ್ರೆ ಆ ದುಡ್ಡು ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ ಸರ್. ಅಂದ್ರೆ ಭತ್ತ ಮತ್ತೆ ಕಬ್ಬು ಬೆಳೆದಂತಹ ಭೂಮಿನ ಅಡಕೆಗೆ ನೀವು ಯಾವ ರೀತಿ ಚೇಂಜ್ ಮಾಡ್ಕೊಂಡ್ರೆ, ಅದನ್ನ ಒಂದು ಯಾವ ರೀತಿ ಹದಗೊಳಿಸ್ಕೊಂಡ್ರೆ? ಅದಂದ್ರೆ ಬಹಳ ವರ್ಷ ಹಂಗೆ ಬೀಳ್ಬಿಟ್ಕೊಂಡಿದ್ವಿ, ಸಮತಟ್ಟು ಮಾಡ್ಕೊಬೇಕು, ಸಮತಟ್ಟು ಮಾಡ್ಕೊಂಡು ಗುಂಡಿ ಓಡಿಸ್ಕೊಬೇಕು, ಬೇರೆ ಕಡೆಯಿಂದ ಮಣ್ಣು ತಂದು ಹಾಕೊಬೇಕು, ಮಣ್ಣು ತಂದು ಹಾಕೊಂಡ್ಬಿಟ್ಟು ಅವೆಲ್ಲ ದಾಯ ದಾಯ ಮಾಡ್ಕೊಬೇಕು. 9 ಅಡಿಗೆ 9 ಅಡಿ ಒಂದು ದಾಯ, 1 ಎಕರೆಗೆ 520 ಗಿಡ ಅಡಿಕೆ ಗಿಡ ಕೂರ್ತಾವೆ. 520 ಗಿಡ ಮಧ್ಯದಲ್ಲಿ ನಾವು ಏನಾದರೂ ಒಂದು ಹೂವು ಹಾಕೊಂಬೋದು, ಬಾಳೆ ಹಾಕೊಂಬೋದು, ಬೇರೆ ಏನಾದರೂ ಮಾಡ್ಕೊಬೋದು. 4-5 ವರ್ಷದ ತನಕ ಬಾಳೆ ಅಡಿಕೆ ಅಂತೂ ಏನು ಫಸಲು ಬರಲ್ಲ, 5 ವರ್ಷ ತದ ನಂತರ ಫಸಲು ಬರುತ್ತೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಈಗ ಅಡಿಕೆನ? ಅಡಿಕೆ ಈಗ ನಾವು ಫ್ಯಾಕ್ಟ್ರಿ ನಿಂತೋದಾಗಿಂದ ಈಗ ಒಂದು 15 ವರ್ಷದಿಂದ ಅಡಿಕೆನೆ ಬೆಳೀತಿದ್ವಿ ಸರ್. 15-20 ವರ್ಷ ಆಯ್ತು ಅಡಿಕೆನೆ ಬೆಳೀತಿದ್ವಿ. ಮುಂಚೆ ಅವಾಗೆಲ್ಲ ಕಬ್ಬು ಇತ್ತು ಸರ್ ನಮ್ದು. ಕಬ್ಬು ಯಾವ ತಳಿ ಅಡಿಕೆ? ಅಡಿಕೆ ಬಂದು ಮಾಮೂಲಿ ಸರ್ ಮಲೆನಾಡು ಅಡಿಕೆ, ಸಣ್ಣ ಅಡಿಕೆ. ಅಡಿಕೆನಲ್ಲಿ ಎರಡು ಬರುತ್ತೆ, ಒಂದು ಮಂಗಳ ಅಡಿಕೆ ಅಂತ ಬರುತ್ತೆ, ಒಂದು ಸಣ್ಣ ಅಡಿಕೆ ಅಂತ ಬರುತ್ತೆ, ಬೇರೆ ಥರ ಅಡಿಕೆ. ತೀರ್ಥಹಳ್ಳಿ ಅಡಿಕೆ, ಮಂಗಳ ಅಡಿಕೆ ಬೇಡಿಕೆ ಇಲ್ಲ, ಎಲ್ಲ ತೀರ್ಥಹಳ್ಳಿ ತರ ಅಡಿಕೆನೆ ಸಣ್ಣ ಅಡಿಕೆ ಹಾಕೊಂಡಿದ್ವಿ. ತಾವು ಗಿಡ ತಂದ್ರೆ ಅಥವಾ ನೀವೇ ಗೋಡ್ ತಂದು ಮಾಡಿದ್ದು? ಇಲ್ಲ, ಗಿಡ ತಗೊಂಡ್ಬಂದ್ವಿ ಸರ್, ತೀರ್ಥಹಳ್ಳಿ ಕಡೆ ಹೋಗ್ಬಿಟ್ಟು ಗಿಡ ತಗೊಂಬಂದ್ವಿ ಸರ್. ಗಿಡ ತಂದು ಮಾಡ್ಕೊಂಡು ನಿರ್ವಹಣೆ ಮಾಡ್ಕೊಂತೀವಿ. ಈಗ ದೊಡ್ಡ ಗಿಡ ಆಗಿರೋದ್ರಿಂದ ಈಗ ನಾವೇ ನಮ್ದ್ರಲ್ಲೇ ಗೋಟ್ ಮಾಡ್ಕೊಂತಾ ಇದೀವಿ. ಎಷ್ಟು ತಂದ್ರೆ ಗಿಡನ ತಾವು? 1 ಎಕರೆಗೆ 550 ಗಿಡ ಬೇಕಾಗತ್ತೆ ಸರ್. ಬೇರೆ ಕಡೆ ಒಂದು 1.5 ಸಾವಿರ ಗಿಡ ತಂದಿದ್ವಿ. ಇವಾಗ ನಾ ದೊಡ್ಡದಾದ್ಮೇಲೆ ಬೇರೆ ಕಡೆ ಸ್ವಲ್ಪ ನಮ್ಮ ಇದ್ರಲ್ಲೇ ನಾವೇ ಮಾಡ್ಕೊಂತ ಇದೀವಿ, ಗಿಡನೂ ತರ್ತಾ ಇದೀವಿ ಸರ್. ಅಂದ್ರೆ 9 ಅಡಿ ದಾಯ? 9 ಅಡಿ ದಾಯ ಸರ್. ಟ್ರ್ಯಾಕ್ಟರ್ ಉಳುಮೆ ಮಾಡಕ್ ಬೇಕಲ್ಲ ಸರ್, 9 ಅಡಿ ಇದ್ರೆ ಟ್ರ್ಯಾಕ್ಟ್ರಿ ದೊಡ್ಡ ಗಾಡಿ ಹಿಂಗ್ ಹಿಂಗ್ ಹೊಡ್ಕೊಳಕ್ ಚೆನ್ನಾಗಿರುತ್ತೆ. ಟ್ರ್ಯಾಕ್ಟ್ರಿ ಬೇಸ ಉಳುಮೆ ಮಾಡಕ್ ಚೆನ್ನಾಗಿರುತ್ತೆ. ಸಣ್ಣ ದಾಯ ಆಯ್ತು ಅಂತಂದ್ರೆ ಉಳುಮೆ ಮಾಡಕ್ ಆಗಲ್ಲ, ಸಣ್ಣ ಗಾಡಿ ಬೇಕು. ಇಲ್ಲ ದೊಡ್ಡ ಗಾಡಿ ಈಗಾದ್ರೆ 9 ಅಡಿ 9 ಅಡಿ ಇದೆ. ಗಾಳಿ ವಿಶಾಲವಾಗಿದ್ದಷ್ಟು ಗಾಳಿ ಎಷ್ಟು ಚೆನ್ನಾಗಿರುತ್ತೆ, ಮರಗಳು ಅಷ್ಟು ಕಾಯಿ ಚೆನ್ನಾಗಿ ಬರ್ತವೆ. ಸಣ್ಣ 8 ಅಡಿ 6 ಅಡಿ ಎಲ್ಲ ಇಟ್ಕೊಂಡ್ರೆ ಒಂದಕ್ಕೊಂದು ಗಿಡ ಟಚ್ ಆಗೋದ್ರಿಂದ ಫಸಲು ಚೆನ್ನಾಗಿ ಬರಲ್ಲ. 9 ಅಡಿ 9 ಅಡಿ ಇದ್ದಂದ್ರೆ ಗಾಳಿಗೆ ಮಳೆ ಗಾಳಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ನೀರು ನಿರ್ವಹಣೆಗೆ ಚೆನ್ನಾಗಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ ಸರ್. 9 ಅಡಿ ದಾಯ ಆದ್ರೆ ಸಸಿ ತಂದ್ರಿ ಅಂತ ಹೇಳಿದ್ರೆ ಎಷ್ಟು ಸಸಿಗಳು? ಒಂದು ವರ್ಷ 2 ತಿಂಗಳು ಸಸಿ ಸರ್. ಅವೆಲ್ಲ ತಂದು ಅವ್ರ ಹತ್ರ ಅವರು ಮೊಳಕೆ ಮಾಡ್ಕೊಂಡಿರ್ತಾರೆ. ಒಳ್ಳೆ ತಳಿ ನೋಡಿ ಒಳ್ಳೆ ಗಿಡ ನೋಡಿ ತಂದ್ಕೊಬೇಕು ಸರ್. ಅಂತ ಇಂಥವ್ ತಂದ್ಬಿಟ್ರೆ ಗಿಡ ಚೆನ್ನಾಗಿ ಬರೋದಿಲ್ಲ. ಅಂದ್ರೆ ಒಳ್ಳೆ ಗಿಡ ನೋಡಿ ಅಂತಂದ್ರೆ ಹೆಂಗ್ ಗೊತ್ತಾಯ್ತು ತಮ್ಗೆ? ಅಂದ್ರೆ ಬೇರೆ ಕಡೆ ಅವರು ಅಳಬ್ರು ತೋಟ ಇರ್ತಾರೆ, ಒಳ್ಳೆ ಗಿಡ ಅಂತ ನೋಡಿದ ಗಿಡ ನೋಡಿದ್ರೆ ಒಂದ್ ದಪ್ಪ ಕಾಂಡ ದಪ್ಪ ಇರ್ತವೆ ನೋಡಿ, ಒಳ್ಳೆ ಗಿಡ ನೋಡಿ ತಂದ್ಕೊಬೇಕು ಸರ್. ಅವ್ರ ತೋಟಗಳು ನೋಡಿರ್ತೀವಿ, ಹೋಗಿ ತೋಟ ಎಲ್ಲ ನೋಡ್ಕೊಂತೀವಿ. ಅವರು ಹಳೆ ತೋಟನ ಹೊಸ ತೋಟನಂತ, ಅವ್ರ ಹಳೆ ತೋಟ ಇತ್ತು ಅಂತಂದ್ರೆ ಉತ್ತಮವಾದ ಗೋಟ್ ನೋಡ್ಕೊಂಡು ಗಿಡ ನೋಡಿ ತರ್ತೀವಿ ಸರ್. ಗಿಡ ತಂದ್ರಿ, ಅದನ್ನ ಭೂಮಿ ಹದ ಮಾಡಿದ್ರಿ, ನಂತರವಾಗಿ ನಾಟಿ ಕೂಡ ಮಾಡಿದ್ರಿ, ಅದಕ್ಕೆ ಯಾವ ರೀತಿ ನಿರ್ವಹಣೆ ಮಾಡಿದ್ರಿ ತೋಟನ ಪ್ರಾರಂಭದ ಹಂತದಿಂದ? ಪ್ರಾರಂಭ ಹಂತದಿಂದ ಕಷ್ಟನೇ ಸರ್. ಗಿಡ ಸಣ್ಣ ಗಿಡನೂ ಮಾಡ್ಕೊಂತ ಇರ್ತೀವಿ, ಮಾಡ್ಕೊಂಡು ಏನು ಅದರಲ್ಲಿ ಏನು ನಮಗಂತೂ ಏನು ಲಾಭ ಏನು ಇರೋದಿಲ್ಲ. ಸಣ್ಣ ಗಿಡದಿಂದ 6 ವರ್ಷದ ತನಕ ನಾವು ಅದನ್ನ ಚೆನ್ನಾಗಿ ನಮ್ಮ ಮಕ್ಳಿಗಿನ್ನ ಚೆನ್ನಾಗಿ ಸಾಕೊಬೇಕು ಸರ್. ಮಕ್ಳು ಈ ತರ ಈಗ ನಮ್ಮ ಮಕ್ಳಿಗೆ ಹೆಂಗೆ ನಾವು ಸಾಕೊಂಡಿರ್ತೀವೋ ಎಜುಕೇಶನ್ ತನಕ ನೋಡ್ಕೊಂಡು ಆಮೇಲೆ ಅವ್ರು ನಮಗೆ ದುಡಿದು ಮುಂದೆ ನಮ್ಮನ್ನ ಸಾಕ್ತಾರೋ ಆ ತರ ನಾವು ಒಂದು ತಂದೆ 1 ವರ್ಷದಿಂದ ಸಾಕೊಂಡ್ರೆ 6 ವರ್ಷದ ತನಕ ನಮ್ಗೆ ಯಾವುದೇ ತರ ಅಡಿಕೆನಲ್ಲಿ ಯಾವುದೋ ಫಸಲು ಬರೋದಿಲ್ಲ, ಏನು ಬರಲ್ಲ. ನಾವು ಮಧ್ಯದೊಳಗೆ ಏನಾದರೂ ಹಾಕೊಬೇಕು, ಬಾಳೆ ಹಾಕೊಬೇಕು, ಹೂವಿನ ಗಿಡ ಹಾಕೊಬಹುದು, ಏನಾದ್ರು ಹಾಕೊಂಡ್ರೆ ಅದರಲ್ಲಿ ಬರೋ ಖರ್ಚಿನಲ್ಲಿ ಅಡಿಕೆ ಗಿಡ ನಿರ್ವಹಣೆಗೆ ಆಗುತ್ತೆ ಹೊರತು ನಮಗಂತೂ ಏನು ಉಳಿಯೋದಿಲ್ಲ. ಗೊಬ್ಬರ ದನದ ಗೊಬ್ಬರ ಹಾಕ್ಬೇಕು, ಸೀಮೆ ಗೊಬ್ಬರ ಹಾಕ್ಬೇಕು, ಹಾಕೊಂಡ್ರೆ ಚೆನ್ನಾಗಿ ಸಾಕೊಂಡ್ರೆ ಬರ್ತವೆ ಸರ್, ಚೆನ್ನಾಗಿ ಬರ್ತವೆ. ತಾವೇನ್ ಹಾಕಿದ್ರಿ ಮಧ್ಯ? ಮಧ್ಯದಲ್ಲಿ ನಾವು ಹೂವಿನ ಸ್ವಲ್ಪ ಹೂವು ಹಾಕೊಂಡಿದ್ವಿ, ಒಂದ್ ಚೆಂಡು ಹೂವು ಹಾಕೊಂಡಿದ್ವಿ. ವರ್ಷದಲ್ಲಿ ಒಂದು ದಸರಾ ಟೈಮಲ್ಲಿ ಬಂದ ಚೆಂಡು ಹೂವು ಮಾರ್ಕೊಂತೀವಿ. ಬಾಳೆ ಹಾಕೊಂಡಿದ್ವಿ, ಬಾಳೆ ಒಂದು 2 ವರ್ಷ ಹಾಕೊಂಡಿದ್ವಿ. ನಾ 3 ವರ್ಷದ ಗಿಡ ಆದ್ಮೇಲೆ ಬಾಳೆನ ತೆಗೆದು ಬಿಡ್ತೀವಿ ಸರ್. ಸೋಲ್ ಬರ್ತವೆ ಅಂತ ಗಿಡಗಳು ಎತ್ತರವಾಗಿ ಬೆಳೆದು ಬಿಡ್ತವೆ ಅಂತ ಬಾಳೆ. ಬಾಳೆನಲ್ಲೂ ಒಳ್ಳೆ ಲಾಭ ಇತ್ತು. ಗಿಡ ದೊಡ್ಡವಾದ್ಮೇಲೆ ಬಾಳೆಗೆ ಇದಿರೋದಿಲ್ಲ, ಹಾಗಾಗಿ ಬಾಳೆ ತೆಗೆದ್ವಿ ಸರ್. ಅಡಿಕೆ ಗಿಡನೇ ಈಗ ಬರೀ ಅಡಿಕೆ ತೋಟ, ತೆಂಗು ಇದೆ ಸರ್. ಹೂವಿನ ಗಿಡ ಎಷ್ಟು ವರ್ಷ ಮಾಡಿದ್ರಿ? 1-2 ವರ್ಷ ಮಾಡಿದ್ವಿ ಸರ್ ಹೂವಿನ ಗಿಡ. ಬೇರೆ ಕಡೆಯಿಂದ ತಂದಿವಿ, ಒಂದ್ 50 ಪಸ ಒಂದ್ ಗಿಡ ಚೆಂಡು ಹೂವು ತಂದಿವಿ, ಹಾಕೊಂಡಿವಿ. ಚೆಂಡು ಹೂವು ದಸರಾ ಟೈಮಲ್ಲಿ 2 ತಿಂಗಳು ಬೆಳೆಯೋದು, ಪರವಾಗಿಲ್ಲ ಸರ್, ಅದು ಒಂದು ಲಾಭ ಆಯ್ತು. ಎಷ್ಟು ಹಾಕಿದ್ರಿ ಒಂದು ಎಕರೆಗೆ? ಒಂದು ಎಕರೆಗೆ 400-500 ಗಿಡ ಹಾಕೊಂಡಿದ್ವಿ, ದೂರ ದೂರ ಹಾಕೊಂಡಿದ್ವಿ. ನಮ್ಮ ಮನೆಗೂ ನಮ್ಮ ಪೂಜೆ ಟೈಮಿಗೂ ಆಯ್ತು, ಸ್ವಲ್ಪ ಉಳಿದಿದ್ದು ಮಾರಿದ್ವಿ ಸರ್. ಅಂದ್ರೆ ನೀವು ಮಾರ್ಕೆಟ್ಗೆ ಹೋಗಿದ್ರೆ ಇಲ್ಲಿಗೆ ಬರೋ? ಇಲ್ಲೇ ಬಂದು ತಗೊಂಡೋಗೋ ಸರ್, ನಮ್ಮ ಹತ್ರನೇ ಒಂದ್ಸರಿ ಬಂದು ತಗೊಂಡೋದ್ರು, ಒಂದೆರಡು ಸರಿ ನಮ್ಮ ಸ್ನೇಹಿತರ ಅವರು ಇವರೆಲ್ಲ ಬಂದು ತಗೊಂಡೋದ್ರು ಸರ್. ಎಷ್ಟು ಬಂತು ತಮ್ಗೆ ಆದಾಯ ಅದರಲ್ಲಿ, ಹೂವಲ್ಲಿ? ಅದರಲ್ಲಿ ಬಂತು ಸರ್ ಒಂದು 3,000-4,000 ಆದಾಯ ಬಂತು. ನಾವೆಲ್ಲ ತಗೊಂಡು 4,000-5,000 ರೂಪಾಯಿ ಆದಾಯ ಬಂತು ಚೆಂಡು ಹೂವಲ್ಲು ಬಂತು. ನಂತರ ಬಾಳೆ ಮಾಡಿದ್ರಿ? ನಂತರ ಬಾಳೆ ಮಾಡಿದ್ವಿ. ಬಾಳೆನಲ್ಲ ಒಳ್ಳೆ ಆದಾಯ ಬಂತು ಸರ್. ಒಂದು ಗೊನೆ ಏನಿಲ್ಲ, ಒಂದು 50 ರೂಪಾಯಿ 100 ರೂಪಾಯಿ ತಂಗ ಒಂದೊಂದು ಗೊನೆ ಹೋಗ್ತವೆ. ಪುಟ್ ಬಾಳೆ ಹಾಕೊಂಡಿದ್ವಿ, ಚೆನ್ನಾಗಿ ಬಂತು. ಒಂದು ಗೊನೆ 20 ಕೆಜಿ, 10 ಕೆಜಿ ಒಂದೊಂದು ಗೊನೆ ಬರೋವು, ಒಂದೊಂದು ಗೊನೆ 12 ಕೆಜಿ, 5 ಕೆಜಿಯಿಂದ 15 ಕೆಜಿ ತನಕನು ಬಾಳೆ ಬಂತು ಸರ್. ಚೆನ್ನಾಗಿ ಬಂತು ಬಾಳೆನು. ಎಷ್ಟು ವರ್ಷ ಹಾಕಿದ್ರಿ ಬಾಳೆ? 3 ವರ್ಷ ಆಯ್ತು ಸರ್ ನಮ್ದು ಬಾಳೆ 3 ವರ್ಷದಲ್ಲಿ. ಆಮೇಲೆ ದೊಡ್ಡ ಗಿಡ ಆದ್ಮೇಲೆ ಗಿಡ ಬಾರಿ ಮೇಲೆ ಹೋಗ್ತಿದ್ದಾವೆ ಅಂತೇಳಿ ಆ ಬಾಳೆ ತೆಗ್ದಿ ಸರ್. ಇವತ್ತು ಬಾಳೆ ಇಲ್ಲ. 5-6 ವರ್ಷ ನಿಮ್ಗೆ ಅದರಿಂದ ಅಡಿಕೆಯಿಂದ ಏನು ಲಾಭ ಇಲ್ಲ. ಆ ಸಮಯದಲ್ಲಿ ಇಷ್ಟರಲ್ಲೇ ಜೀವನ ಆಯ್ತು, ಅದ್ರ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರ? ಅಷ್ಟರಲ್ಲೇ ಜೀವನ ಆಯ್ತು ಸರ್. ರೈತರ ಜೀವನದಲ್ಲಿ ದನ ಕರ ಸಾಕೊಂಡಿದ್ವಿ, ದನಕ್ಕೆ ಹುಲ್ಲು ಹಾಕೊಂಡಿದ್ವಿ ತೋಟದಲ್ಲಿ, ಹುಲ್ಲು ಹುಲ್ಲಿನ ಬೀಜಗಳು ಹಾಕೊಂಡಿದ್ವಿ, ಕಟಾವು ಮಾಡ್ಕೊಂಬಿಡೋದು, ದನ ಕರಗಳು ಸಾಕೊಂಡಿದ್ವಿ, ಹಾಲಲ್ಲೇ ಜೀವನ ಮಾಡ್ಕೊಂತ ಇದ್ವಿ. ಹಸುಗಳಿದ್ವು, ಹಸು ಕುರಿ ಎಲ್ಲ ಇದ್ವು, ಅದರಲ್ಲೇ ಹುಲ್ ಕೊಯ್ಕೊಂಡು ಹೋಗ ತೋಟದಲ್ಲೇನೆ, ಅದರಲ್ಲೇ ಅದೇ ನೆಮ್ಮದಿ ಜೀವನ ಸರ್. ರೈತರ ಜೀವನ ನೆಮ್ಮದಿ ಜೀವನ, ಬೇರೆ ಯಾರ ಹತ್ರನ ಹೋಗಿ ಅವ್ರು ಹೇಳ್ದ ಹಂಗ ಹೇಳ್ತಾರೆ ಹಿಂಗ ಹೇಳ್ತಾರೆ ಅನ್ನೋದೇನಿಲ್ಲ. ನಮ್ದೇ ತೋಟ ಜಮೀನು, ನಮ್ದೇ ಇದರಲ್ಲಿ ಕೃಷಿ ಜೀವನ ನೆಮ್ಮದಿ ಜೀವನ ಸರ್. ಬೇರೆಯವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ಕೆಲಸ ಮಾಡೋದಕ್ಕಿಂತ ಕೃಷಿನಲ್ಲಿ ಇರೋದು ನೆಮ್ಮದಿ ಜೀವನ ಸರ್. ಮನೆ ಮಂತನ ಎಲ್ಲ ಮಾಡ್ಕೊಂಡು ಹೋದ್ರು, ಕುರಿ ದನ ಕರಗಳು ಸಾಕೊಂಡಿದ್ರು, ಹಾಲು ತುಪ್ಪ ಮೊಸರು ಎಲ್ಲ ಇದೆ ಸರ್. ಹುಲ್ಲು ಕೊಯ್ಕೊಂಡು ಹೋಗಿ ಹಾಕ್ತಿವಿ ತೋಟದಲ್ಲಿ, ನಮ್ದೇ ತೋಟ ನಮ್ದೇ ದನಗಳು, ಜೀವನ ಮಾಡ್ಬೋದು. ಹಾಲು ಹುಲ್ಲು ಕೊಯ್ಕೊಂಡು ಹೋಗಿ ಹಾಕಿದ್ರೆ ಹಾಲು ಬರ್ತವೆ, ಡೈರಿಗೆ ಹಾಲು ಹಾಕ್ತಿವಿ. ಜೀವನ ನೆಮ್ಮದಿ ಜೀವನ ಸರ್, ಕೃಷಿ ಜೀವನ ಅಂತ ನನ್ನ ಅಭಿಪ್ರಾಯ. ತೋಟಕ್ಕೆ ಗೊಬ್ಬರ ಯಾವ್ದಾದ್ರು ಹಾಕ್ತೀರಾ? ದನದ ಗೊಬ್ಬರ ಹಾಕ್ತಿವಿ, ಸೀಮೆ ಫರ್ಟಿಲೈಸರ್ಗಳು ತರ್ತೀವಿ ಗೊಬ್ಬರದ ಅಂಗಡಿಯಲ್ಲಿ, 10-26 ಹಾಕ್ತಿವಿ, ಸುಪಲ ಹಾಕ್ತಿವಿ, ಗೊಬ್ಬರಗಳು ತಗೊಂಡೋಗಿ ಹಾಕ್ತಿವಿ. ಗೊಬ್ಬರನು ಈ ಇತ್ತೀನ ದಿನಗಳಲ್ಲಿ ಗೊಬ್ಬರನು ಪೊಟಾಷ್ ಹಾಕಿದ್ರೆ ಕಾಯಿ ಚೆನ್ನಾಗಿ ಬರುತ್ತೆ ಅಂತಿದ್ರು. ಪೊಟಾಷ್ ರೇಟ್ ಇದ್ದಕ್ಕಿದ್ದಂಗೆ ಜಾಸ್ತಿ ಮಾಡ್ಬಿಟ್ರು ಸರ್, ಅಯ್ಯ ಭಾಳ ಕಷ್ಟ ಆಯ್ತು ಗೊಬ್ಬರದ್ದು. ಜಾಸ್ತಿ ದನ ಇರೋದ್ರಿಂದ ದನದ ಗೊಬ್ಬರ ತೋಟಗಳಿಗೆ ಜಾಸ್ತಿ ಹಾಕ್ತಿವಿ ಸರ್. ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಗೊಬ್ಬರ ಕೊಡ್ತೀರಾ? ಒಂದೊಂದು ಗಿಡಕ್ಕೆ 2 ಪುಟ್ಟಿ ಸಗಣಿ ಗೊಬ್ಬರ ಹಾಕ್ತಿವಿ, 100 ಗ್ರಾಮ್ ಸೀಮೆ ಗೊಬ್ಬರ ಕೊಡ್ತೀವಿ ಸರ್. ಸುಪಲ ಇಲ್ಲ 10-26 ಗೊಬ್ಬರಗಳು ಕೊಡ್ತೀವಿ, 100 ಗ್ರಾಮ್ ಒಂದು ಗಿಡಕ್ಕೆ, 2 ಪುಟ್ಟಿ ದನದ ಗೊಬ್ಬರ ಹಾಕ್ತಿವಿ ಸರ್. ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಗೊಬ್ಬರ ಹಸುವಿಂದು? ಹಸುವಿಂದು ಒಂದು ಎಕರೆಗೆ 5-6 ಲೋಡ್ ಹಸು ಗೊಬ್ಬರ ಬೇಕಾಗುತ್ತೆ, ಸಗಣಿ ಗೊಬ್ಬರ ಬೇಕಾಗುತ್ತೆ. 4 ಮೂಟೆ ಒಂದು ಮೂಟೆ ಗೊಬ್ಬರ 4 ಮೂಟೆ ಹಾಕ್ತಿವಿ ಸರ್. 200 ಕೆಜಿ ಹಾಕ್ತಿವಿ, 6 ಲೋಡ್ ದನದ ಗೊಬ್ಬರ ಹಾಕ್ತಿವಿ. ತಿಪ್ಪೆ ಗೊಬ್ಬರ ಸಿಗಲ್ಲ ಅಂತ ಅಂದ್ಬಿಟ್ಟು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಯೂಸ್ ಮಾಡ್ತಾರೆ ನೀವು? ಇಲ್ಲ ಸರ್, ನಮ್ಮವೇ ದನ ಕರ ಇರೋದ್ರಿಂದ ನಾವು ಇದನ್ನೇ ಹಾಕ್ತಾ ಇರೋದು, ದನದ ಗೊಬ್ಬರನೇ ಹಾಕ್ತಾ ಇರೋದು, ಬೇರೆ ಗೊಬ್ಬರ ಯಾವ್ದು ಹಾಕ್ತಾ ಇಲ್ಲ. ನೀರಿನ ನಿರ್ವಹಣೆ ಯಾವ ತರ ಮಾಡ್ತೀರ? ನಾವು ನೀರಿನ ನಿರ್ವಹಣೆ ತಿಂಗಳಿಗೆ ಒಂದ್ ನೀರ್ ಕಟ್ತೀವಿ, 20 ದಿನಕ್ಕೆ ಒಂದ್ ನೀರ್ ಕಟ್ತೀವಿ ಸರ್. 20 ದಿನ ಆದ್ಮೇಲೆ ಮತ್ತಿನ್ನೊಂದ್ ನೀರ್ ಕಟ್ತೀವಿ. ನೀರಿನ ಭದ್ರಾ ಬಲದಂಡೆ ಇರೋದ್ರಿಂದ ನಮ್ಮ ಭಾಗದಲ್ಲಿ ತಿಂಗಳಿಗೆ 20 ದಿನಕ್ಕೆ ಒಂದ್ ನೀರ್ ಕಟ್ತೀವಿ ಸರ್. ನೀರ್ ಕಟ್ಟೋದು ಅಂದ್ರೆ ಯಾವ ತರ ನೀರ್ ಕಟ್ಟೋದು? ನೀರ್ ಹಾಸೋದೆ ಸರ್, ನೀರು ಚಾನಲ್ ಹಿಂಗ ಅಡ್ಡಗಟ್ಟೆ ಕಟ್ಟಿದ್ರೆ ತೋಟ ತುಂಬಾ ಹಾಸ್ತಿವಿ. ತಿಂಗಳಿಗೆ 20 ದಿನಕ್ಕೆ ಒಂದ್ ನೀರ್ ಹಾಸ್ತಿವಿ ಸರ್. ಹನಿ ನೀರಾವರಿ ಏನ್ ನಮ್ ಕಡೆ ಏನಿಲ್ಲ, ಹನಿ ನೀರಾವರಿ ಏನ್ ಬೋರ್ಗಳೆಲ್ಲ ಏನಿಲ್ಲ ಅಂದ್ರೆ ಚಾನಲ್ ಇರೋದ್ರಿಂದ ನೀರೇ ನಿರ್ವಹಣೆ ನೀರಲ್ಲೇ ಹಾಸ್ಕೊಂತೀವಿ ಸರ್, ಕಾಲುವೆ ಮುಖಾಂತರ ನೀರ್ ಹಾಸ್ಕೊಂತೀವಿ ಸರ್. ಅಂದ್ರೆ ನೀರಿನದು ಹೆಚ್ಚಾದ್ರೆ ಗಿಡಗಳಿಗೆ ರೋಗದ ಬಾಧೆ ಹೆಚ್ಚಾಗುತ್ತೆ? ನೀವು ಸೀಪೇಜ್ ಕಾನೂನುಗಳೆಲ್ಲ ಇದಾವೆ, ಸೀಪೇಜ್ ಕಾನೂನು ಮುಖಾಂತರ ನೀರು ಹೊರಡೆ ಹೋಗುತ್ತೆ. ಅತಿ ಹೆಚ್ಚು ನೀರೇನು ಕಟ್ಟಲ್ಲ, ಅತಿ ಹೆಚ್ಚು ನೀರು ಕಟ್ಟೋದ್ರಿಂದ ಗಿಡಗಳು ಕೆಂಪಾಗೋದು, ಕಾಯಿಲೆ ಬರೋದು ಎಲ್ಲ ಆಗ್ತವೆ. ಅತಿ ಹೆಚ್ಚು ನೀರು ಕಟ್ಟಬಾರ್ದು, 20 ದಿನಕ್ಕೆ ಒಂದು ನೀರು. ಭೂಮಿ ಮೇಲ್ ಮಾತ್ರ ಒಣಗಿರುತ್ತೆ, ಒಳಗಡೆ ಹಸಿ ಇರುತ್ತೆ. ರೈತರು ಏನು ಅಯ್ಯೋ ನನ್ನ ತೋಟ ಜಮೀನು ಒಣಗೋಗ್ಬಿಟ್ಟಿದೆ ಅಂತೇಳಿ ಮೇಲೆ ಮೇಲೆ ನೀರು ಕಟ್ಟೋದ್ರಿಂದ ಫಸಲು ಕುಂಠಿತವಾಗುತ್ತೆ, ಭೂಮಿನೂ ಇದಾಗುತ್ತೆ. ಆದಷ್ಟು ತಿಂಗಳಿಗೆ 20 ದಿನಕ್ಕೆ ಒಂದು ನೀರು ಕಟ್ಟಿ, ಭೂಮಿ ಮೇಲ್ ಮಾತ್ರ ಮೇಲ್ಭಾಗ ಮಾತ್ರ ಒಣಗಿರುತ್ತೆ, ಅಡಿಗಡೆ ಹಸಿ ಇರುತ್ತೆ. ಅಡಿಗಡೆ ಯಾರು ರೈತರು ನೋಡಲ್ಲ, ಮೇಲ್ಗಡೆ ಅಯ್ಯೋ ನಮ್ಮ ಭೂಮಿ ಒಣಗೋಗ್ಬಿಟ್ಟಿದೆ, ಬಿರೇ ಬಿಟ್ಬಿಟ್ಟಿದೆ ಅಂತ ಹೇಳ್ತೇವೆ. ಬಿರೇ ಬಿಡಬೇಕು, 20 ದಿನಕ್ಕೆ ಬಿರೇ ಬಿಟ್ಟಂತ ನೀರು ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ನನ್ನ ಅಭಿಪ್ರಾಯ. ಅಡಿಕೆಗೆ ರೋಗ ಅಂತ ಹೇಳಿದ್ರೆ ಯಾವ್ಯಾವ ರೋಗಗಳು ಬಂದವು? ಗಿಡಮುಂಡಿ ರೋಗ ಬಂದಿದ್ದಾವೆ ಅಡಿಕೆ ಗಿಡಕ್ಕೆ, ಅಣಬೆ ರೋಗ ಅಂತ ಬರ್ತಾ ಇದೆ ಇವಾಗ. ಮುಂದೆ ನಮ್ ನಾವು ಸಣ್ಣ ಹುಡುಗರಬೇಕಾರ ಅವೆಲ್ಲ ಎಂಥದ್ದು ಇರ್ಲಿಲ್ಲ ಅಂತೆ. ಈಗೀಗ ಯಾವ ತರ ರೋಗಗಳು ಬರ್ತಾ ಇದಾವೋ ಅವೆಲ್ಲ ಹೊಸ ಹೊಸ ರೋಗಗಳು, ಅದ್ರ ಬಗ್ಗೆ ಏನಾದ್ರು ಒಂದು ಪ್ರಯೋಗ ಮಾಡಿ ಅದಕ್ಕೆ ತಕ್ಕನಂತೆ ಔಷಧಿಗಳು ಕೊಡಬೇಕು. ನಮಗಂತೂ ನಾವು ಏನು ಪ್ರಯೋಗ ಮಾಡಂತ ಮತ್ತೆ ಯಾವುದೇ ಎಕ್ವಿಪ್ಮೆಂಟ್ಗಳು ಆಧಾರಗಳಿಲ್ಲ. ರೈತರಿಗೆ ಯಾವ್ದಾರು ಒಂದು ತಜ್ಞರ ಕರೆಸಿ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಸರಿಯಾದ ಔಷಧಿಗಳನ್ನು ನಿರ್ವಹಣೆ ಮಾಡಿದ್ರೆ ಉತ್ತಮ ಅಂತೇಳಿ ನಮ್ಮ ಅಭಿಪ್ರಾಯ. ರೈತ ಸಂಪರ್ಕ ಕೇಂದ್ರದಿಂದ ನಿಮ್ಗೆ ಯಾವ್ದೋ ಒಂದು ಸೌಲಭ್ಯಗಳು ಬರಲ್ವಾ? ರೈತ ಸಂಪರ್ಕಕ್ಕೆ ಎಲ್ಲ ಸೌಲಭ್ಯ ಬರುತ್ತೆ. ನಮ್ಮ ರೈತರಾದರೂ ರೈತ ಸಂಪರ್ಕಕ್ಕೆ ಅತಿ ಹೆಚ್ಚು ಹೋಗೋದಿಲ್ಲ. ಅವರವರೇ ಆ ಕಡೆ ಈ ಕಡೆ ಎಲ್ಲ ಕೇಳ್ಕೊಂತಿರ್ತಾರೆ, ಅವರವರೇ ನಿರ್ವಹಣೆ ಮಾಡ್ಕೊಂತಾರೆ. ದಯವಿಟ್ಟು ಎಲ್ಲ ರೈತರ ಒಂದು ಗಮನಕ್ಕೆ ರೈತ ಸಂಪರ್ಕಕ್ಕೆ ಹೋಗಿ ವಿಚಾರಿಸಿ ಇಂತಿಂಥ ರೋಗ ಬಂದಿದೆ ನಮ್ಮ ತೋಟಗಳಿಗೆ ಅಂತೇಳಿ ಅವ್ರಿಗೆ ಕರ್ಕೊಂಬಂದು ತೋರಿಸಿ ನಿರ್ವಹಣೆ ಮಾಡ್ಕೊಂಡ್ರೆ ಉತ್ತಮ. ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ನಿಮಗೆ ಇದೇ ರೋಗ ಬರ್ತಾ ಇದೆ ಅಂತ? ಇದೇ ರೋಗ ಅಂತಂದ್ರೆ ಸರ್, ಅದು ಕುಂಚಕ ಒಣಗ್ತಾ ಇರ್ತವೆ, ಮರನೂ ಸಣ್ಣಕ್ಕಾಗ್ತಾ ಇರುತ್ತೆ, ಅಡಿಕೆನೇ ಬಿಡೋದಿಲ್ಲ. ಹಂಗ ಇದಾದಾಗ ಆ ಮರ ಇಡುಮುಂಡಿ ರೋಗ ಅಂತಾರೆ. ಇಡುಮುಂಡಿ ರೋಗ, ಅಣಬೆ ರೋಗ, ಬುಡದಲ್ಲಿ ಬಂದು ಅಣಬೆ ತರ ಬೆಳ್ಳಗೆ ಅಣಬೆ ತರ ಬರ್ತಾ ಇರ್ತವೆ, ಬುಡಕ್ಕೆ ಬಂದು ಬರ್ತಾ ಇರ್ತವೆ, ಮರ ಒಣಗೋ ತರ ಆಗ್ತಾ ಇರುತ್ತೆ. ಅವಾಗ ರೈತ ಸಂಪರ್ಕಕ್ಕೆ ಸಂಪರ್ಕಿಸಿ ಔಷಧಿಗಳು ಕೊಡ್ತಾರೆ. ಔಷಧಿಗಳು ತಗೊಂಬಂದು ನಿರ್ವಹಣೆ ಮಾಡ್ಕೊಂಡ್ರೆ ಸ್ವಲ್ಪ ಅವೈಡ್ ಆಗ್ಬೋದು ಅಂತ ಅನಿಸಿಕೆ. ರೋಗ ನಿರ್ವಹಣೆ ಮಾಡಿದ್ರಿ? ರೋಗ ನಿರ್ವಹಣೆ ಮಾಡಿದ್ವಿ ಸರ್. ಆ ರೈತ ಸಂಪರ್ಕಕ್ಕೆ ಹೋಗಿದ್ದೆ, ಔಷಧಿ ತಗೊಂಬಂದಿದ್ವಿ, ಅವರು ಬಂದು ನೋಡಿದ್ದಾರೆ, ಔಷಧಿಗಳು ಕೊಟ್ಟಿದ್ದಾರೆ. ಸಿಪೇಜ್ ಖಾನೆ ಹೇಳ್ತಾರೆ, ಸಿಪೇಜ್ ಖಾನೆನ ತೆಗಿತೀವಿ, ಆದಷ್ಟು ಮಾಡ್ತೀವಿ. ಆದ್ರೆ ನಮ್ಮ ನೀರಾವರಿ ಆಗಿದ್ರಿಂದ, ಅತಿ ಹೆಚ್ಚು ಶೀತ ಜಮೀನು ಆಗಿದ್ರಿಂದ ರೋಗಗಳು ಅವೈಡ್ ಆಗ್ತಾ ಇದೆ ಸರ್ ನಮ್ಮ ಕಡೆ. ಹರಳುದ್ರದು ಅತಿ ಹೆಚ್ಚು ಮೊನ್ನೆ ಒಂದೇ 6ನೇ ತಾರೀಕು ಮಳೆಯಿಂದ 16ನೇ ತಾರೀಕು ತನಕ ಬಿಡದಲ್ಲೇ ಮಳೆ ಬಂದ್ಬಿಡ್ತು ಸರ್. ಅಂತ ಟೈಮಲ್ಲಿ ಬಹಳ ಶೀತ ಆಗ್ಬಿಡೋದ್ ಜಗದ ಅರಳು ಉದುರ್ತಾವ ಸರ್. ಅವಾಗ ಅರಳುದ್ರೋದ್ರಿಂದ ನಮ್ ಸಮಸ್ಯೆ ಅಂದ್ರೆ ಸಿಪೇಜ್ ಖಾನೆ ಹೊಡ್ಕೊಬೇಕು, ಡ್ರೈ ಮಾಡ್ಕೊಬೇಕು. ಕಾಲುವೆಗಳು ಓಪನ್ ಕಾಲುವೆಗಳು ಇದ್ದಷ್ಟು ಅರಳುವುದ್ರ ಸಮಸ್ಯೆ ಕಮ್ಮಿ ಆಗುತ್ತೆ. ಏನು ಇರಲಿಲ್ಲ, ಸಿಪೇಜ್ ಕಾನಿ ನೀರು ಹೋಗೋಕ್ಕೆಲ್ಲ ದಾರಿ ಇರಲಿ ಸರಿ ಇರಲಿಲ್ಲ ಅಂತಂದ್ರೆ ಅರಳುದುರ್ತವೆ. ರೈತರು ಆದಷ್ಟು ತೋಟಗಳಿಗೆ ಬಸಿ ಕಾನಿಗಳು ಇಂಪಾರ್ಟೆಂಟ್ ಆಗಿ ಮಾಡ್ಕೊಬೇಕು. ಬಸಿ ಕಾನಿ ಎಷ್ಟು ಚೆನ್ನಾಗಿರುತ್ತೋ ಅವಾಗ ಅರಳುದ್ರ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ತೆಂಗಿನ ಕೃಷಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ. ತೆಂಗಿನ ಕೃಷಿ ನಮ್ಮ ತೋಟದಲ್ಲಿ ಒಂದು ಬದಿನ ಸೈಡ್ಗಳಲ್ಲಿ ಆ ಸೈಡ್ ತೋಟಗಳಲ್ಲಿ ಸೋಲೆ ಇರೋ ಕಡೆ ಎಲ್ಲ ತೆಂಗು ಹಾಕೊಂಡಿದ್ವಿ. ತೆಂಗು ಪರವಾಗಿಲ್ಲ ಸರ್. ತೆಂಗು ಆದ್ರೆ ಏನಂದ್ರೆ ತೆಂಗಿನಕಾಯಿಗೆ ಒಂದ್ ಟೈಮ್ ರೇಟ್ ಇರುತ್ತೆ, ಒಂದ್ಸಲ ರೇಟ್ ಇರೋದಿಲ್ಲ. 3 ರೂಪಾಯಿ 12 ರೂಪಾಯಿ ಬಾಯಿ ಬಂದಂಗೆ ರೇಟ್ ಕೇಳ್ತಾರೆ ರೈತರಿಗೆ. ಅದಕ್ಕೂ ಅದರಲ್ಲಿ ಇದು ಅಡಿಕೆಗೆ ಹಾಕೋ ಗೊಬ್ಬರನೇ ಅವನು ಒಂದ್ ಸ್ವಲ್ಪ ಬದಿನ ಸೈಡ್ ಅಲ್ಲಿ ಇರೋದ್ರಿಂದ ಅದು ತೆಂಗು ಇದಕ್ಕೆ ಹಾಕೋ ಗೊಬ್ಬರನೇ ಅವು ತಗೊಂತವೆ. ಪರವಾಗಿಲ್ಲ ಸರ್, ಅದರಿಂದ ಒಂದು ಆದಾಯ ಇದೆ. ಒಂದ್ ಕಷ್ಟ ಕಾಲಕ್ಕೆ ರೈತರಿಗೆ ಕಷ್ಟ ಕಾಲದಲ್ಲಿ ಒಂದೊಂದು ನೆರವು ಆಗ್ತಾವ ಸರ್. ಎಷ್ಟು ಗಿಡ ಇದಾವೆ? ನಮ್ಮೊಂದು 70 ಗಿಡ ಇದೆ ಸರ್. 75 ಗಿಡ, ಈಗ ಸಣ್ಣ ಒಂದು 30 ಗಿಡ ಇದೆ, ಒಟ್ಟು 105 ಗಿಡ ಇದೆ ಸರ್ ನಮ್ಮಲ್ಲಿ. ಎಷ್ಟು ಎಕರೆಲ್ಲ ಹಾಕಿದ್ರ? ಎಷ್ಟು ಎಕರೆ? 6 ಎಕರೆಗೂ ಸುತ್ತಾನು ಬದಿನ ಸೈಡಲ್ಲಿ ಸುತ್ತ ಹಾಕೊಂಡಿದ್ವಿ. ಬದಾನು ಬಿದ್ದೋಗದಲ್ಲೇ ಇರಲಿ, ಬದ ಗಟ್ಟಿ ಇರಲಿ ಅಂತೇಳಿ ಸುತ್ತ ತೆಂಗಿನ ಮರಗಳು ಹಾಕೊಂಡಿದ್ದೀವಿ. ಅಡಿಕೆ ಜೊತೆಗೆ ತೆಂಗೂ ಇದೆ ಸರ್. ಅಡಿಕೆ ಎಷ್ಟು ಬಂತು ಇಳುವರಿ ತಮಗೆ? ಎಕರೆಗಿಂದ 55-60 ಕ್ವಿಂಟಲ್ ಎಕರೆ ಇಳುವರಿ ಬರುತ್ತೆ. ಹಸಿ ಅಡಿಕೆ ಚೆನ್ನಾಗಿ ಮಾಡ್ಕೊಂಡ್ರೆ ಅವಾಗೆಲ್ಲ ಮುಂಚೆಲ್ಲ ಸ್ವಲ್ಪ ಜಾಸ್ತಿ ದನದ ಗೊಬ್ಬರ ಹಾಕ್ತಾ ಇದ್ವಿ. ಒಂದು 65-70 ಕ್ವಿಂಟಲ್ ತನಕನೂ ಬಂದಿದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್, 55-60 ಕ್ವಿಂಟಲ್ ಬರೋದು. ಯಾಕಂದ್ರೆ ದನದ ಗೊಬ್ಬರ ದನಗಳೆಲ್ಲ ಕಡಿಮೆ ಆಗಿದಾವೆ, ದನದ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ. ಮೂಟೆ ಗೊಬ್ಬರ ತಂದು ಜಾಸ್ತಿ ಆಗ್ತಿವಿ, ಏರಾಳಾಗಿ ಮೂಟೆ ಗೊಬ್ಬರ ಹಾಕಿದ್ರೆ ಗಿಡ ಹೋಗ್ತಾ ಇದಾವೆ, ಇಡುಮುಂಡಿ ರೋಗ ಬರ್ತಾ ಇದಾವೆ. ದನದ ಗೊಬ್ಬರ ಅಪ್ಪ ಅಜ್ಜಾಜಿ ಅವ್ರು ಇರಬೇಕಾದ್ರೆ ಜಾಸ್ತಿ ದನಗಳಿದ್ದು ಅವಾಗೆಲ್ಲ ದನದ ಗೊಬ್ಬರ ಜಾಸ್ತಿ ಆಗ್ತಿದ್ವಿ. ದನದ ಗೊಬ್ಬರ ಕಮ್ಮಿ ಆಗಿರೋದ್ರಿಂದ ಮೂಟೆ ಗೊಬ್ಬರಕ್ಕೆ ಹೋದ್ವಿ. ಮೂಟೆ ಗೊಬ್ಬರದಿಂದ ಈ ಫರ್ಟಿಲೈಸರ್ಗಳ ಕಡೆಯಿಂದ ಸ್ವಲ್ಪ ಕಾಯಿಲೆ ಜಾಸ್ತಿ, ಅದು ಗಿಡ ಕಮ್ಮಿ, ಗಿಡ ಹೋದಷ್ಟು ಫಸಲು ಕಮ್ಮಿ ಆಗುತ್ತೆ ಸರ್. ಅಂದ್ರೆ ಟೋಟಲ್ ಎಷ್ಟು ಬಂತು ತಮ್ಮ ಇಳುವರಿ 6 ಎಕರೆಯಲ್ಲಿ? 6 ಎಕರೆಗೆ 500 ಕ್ವಿಂಟಲ್ ಬಂತು ಸರ್. ಎಕರೆಗೆ ಸರಾಸರಿಯಿಂದ 65 ಕ್ವಿಂಟಲ್ ಬಂದಿದೆ ಸರ್. ಯಾವ ತರ ಮಾರ್ಕೆಟಿಂಗ್ ಮಾಡಿದ್ರಿ? ಮಾರ್ಕೆಟ್ ಅಂದ್ರೆ ಅವರೇ ಬರ್ತಾರೆ. 12 ಕೆಜಿ ಅಡಿಕೆ ಕೊಟ್ಟಿದ್ವಿ, 12 ಕೆಜಿ ಅಡಿಕೆ ಕೊಟ್ಟಿರೋದ್ರಿಂದ ಅವರೇ ಕೊಯ್ಕೊಂಡೋಗಿ ಎಲ್ಲ ಮಾಡಿ 12 ಕೆಜಿ ಅಡಿಕೆ ನಮಗೆ ಉತ್ತಮ ರಾಶಿ ಅಡಿಕೆ 12 ಕೆಜಿ ಕೊಡ್ತಾರೆ. ಅವರೇ ತಮ್ಮನ್ನು ನಮಗೆ ಕೊಡಬೇಕು, ನಂತರ ಅದು ನೀವು ಮಾರ್ತೀರಿ? ನಾವು ಅದನ್ನು ತಗೊಂಡು ಮಾರುಕಟ್ಟೆಗೆ ಹಾಕಿ ಮಾರ್ಕೊಂತಿದ್ವಿ ಸರ್. ಪೇಪರ್ ರೇಟ್ ಅಲ್ಲಿ ಕೊಡ್ತಾರ? ಪೇಪರ್ ರೇಟ್ ಕೃಷಿ ಇದಕ್ಕೆ ತಗೊಂಡು ಮಾರ್ಕೆಟಿಗೆ ತಗೊಂಡೋಗಿ ರಾಮ್ಕೋಸು ತುಮಕೋಸಿಗೆ ಅಡಿಕೆಗೂ ಬಿಟ್ಟರೆ ಅವರು ನಮ್ಮ ಷೇರ್ ಇರೋದನ್ನ ನಮ್ಮ ಷೇರಿಗೆ ಅಡಿಕೆ ಬಿಟ್ಟರೆ ಅವ್ರು ನಮಗೆ ದುಡ್ಡು ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ ಸರ್. ಖರ್ಚಿನ ಬಗ್ಗೆ ಮಾತಾಡಿದ್ರೆ ಎಷ್ಟು ಬಂತು ತಮ್ಗೆ ಅಡಿಕೆಗೆ ಖರ್ಚು? ಅಡಿಕೆಗೆ 1 ಎಕರೆಗೆ 40,000 ರೂಪಾಯಿ ಖರ್ಚು ಬರುತ್ತೆ ಸರ್. ಇವತ್ತಿನ ಇದಕ್ಕೆ 40-50 ಸಾವಿರ ರೂಪಾಯಿ 1 ಎಕರೆಗೆ ಅಡಿಕೆಗೆ ಖರ್ಚು ಬರುತ್ತೆ. ಒಂದೇ ನಮ್ಗೀಗ ಅಡಿಕೆ ಬಂದಿರೋದ್ರಿಂದ 2 ಲಕ್ಷ ರೂಪಾಯಿ ಆದಾಯ ಬರುತ್ತೆ, 1.5 ಲಕ್ಷ ರೂಪಾಯಿ ಆದಾಯ ಬರ್ತೈತೆ ಸರ್ ಎಕರೆಗೆ, 1.5 ಲಕ್ಷ ಬರುತ್ತೆ. ಉತ್ತಮ ಸರ್ ರೈತರ ಜೀವನ, ಅಡಿಕೆ ಇರೋದ್ರಿಂದ ಇಷ್ಟಿದೆ. ಅವಾಗಾದ್ರೆ ಭತ್ತ ಕಬ್ಬಿಗೆ ಅಷ್ಟು ರೇಟ್ ಇರಲಿಲ್ಲ, ಈಗ ಅಡಿಕೆ 50,000 ರೇಟ್ ಇರೋದ್ರಿಂದ ಎಲ್ಲ ಬೆಳೆಗನ್ನು ಹೋಲಿಸ್ಕೊಂಡ್ರೆ ಉತ್ತಮ ಅಡಿಕೆ ಬೆಳೆ ಉತ್ತಮ ಸರ್. ತೆಂಗಲ್ಲಿ ಎಷ್ಟು ಬಂತು ಆದಾಯ? ತೆಂಗಲ್ಲು ಒಂದು ಮರಕ್ಕೆ ಏನಿಲ್ಲ ಅಂದ್ರೆ ಒಂದು ಗೊನೆಗೆ 25-30 ಕಾಯಿ ಬರ್ತವೆ. 100 ಮರ ಇತ್ತು ಅಂತಂದ್ರೆ ಒಂದು 2,000 1,500 ಕಾಯಿ ಸಿಗ್ತವೆ, ಅಲ್ಲಿಗೆ 10,000-12,000 ರೂಪಾಯಿ ಅದು ಲಾಭ ಬರುತ್ತೆ ಸರ್. ಅದು ಯಾವ ತರ ಕೊಡ್ತೀರಾ? ಅವು ತೆಂಗು ಬಂದು ನಮ್ಮ ಹತ್ರನೇ ಬಂದು 13-14 ರೂಪಾಯಿ ಒಂದು ಕಾಯಿ ಲೆಕ್ಕ ತಗೊಂಡೋಗ್ತಾರೆ. ಅಲ್ಲಿಗೆ ಒಂದು 100 ಕಾಯಿಗೆ 1,400 ರೂಪಾಯಿ ಆ ತರ ಕಾಯಿ ತಗೊಂಡೋಗ್ತಾರೆ ಸರ್ ನಮ್ಮ ಹತ್ರ. ತೆಂಗು ಖರ್ಚು ಕಡಿಮೆ? ತೆಂಗು ಖರ್ಚು ಕಡಿಮೆ ಇದೆ ಸರ್, ತೋಟ ಇರೋದ್ರಿಂದ ಅದೇ ಗೊಬ್ಬರ ಹಾಕ್ತೀವಿ. ತೆಂಗು ಗೊಬ್ಬರ ಸ್ವಲ್ಪ ನಿರ್ವಹಣೆ ಸ್ವಲ್ಪ ಕಮ್ಮಿ ಮಾಡ್ತೀವಿ, ಈ ಇದೇ ಗೊಬ್ಬರಕ್ಕೆ ಹಾಕಬೇಕಾದ್ರೆ ಅವಕ್ಕೆ ಒಂದೊಂದು ಪುಟ್ಟಿ ಹಾಕ್ತೀವಿ, ಪರವಾಗಿಲ್ಲ ಸರ್ ಅದರಲ್ಲೇ ಉತ್ತಮ ಬೆಳೆ. ಒಟ್ಟಲ್ಲಿ ತಮಗೆ ಈ ತೆಂಗು ಮತ್ತು ಅಡಿಕೆ ಖುಷಿ ಇದೆ? ಹ್ಮ್ ಸರ್, ಎರಡರಿಂದ ಖುಷಿ ಇದೆ. ನೆಮ್ಮದಿ ಜೀವನ, ರೈತರ ಜೀವನ ನೆಮ್ಮದಿ ಜೀವನ. ಕೃಷಿ ಮಾಡ್ಕೊಂಡಿದ್ದಾರೆ, ಯಾರಿಗೂ ಅನ್ನ ಹಾಕಿದ್ದು ಮನೇನು ಗೊಬ್ಬರ ಹಾಕಿದ್ದು ಹೊಲನು ಯಾವತ್ತು ಹಾಳಾಗಲ್ಲ ಸರ್. ಹೈನುಗಾರಿಕೆ ಕೂಡ ಮಾಡ್ಕೊಂಡಿದೀನಿ ಅಂದ್ರೆ ಎಷ್ಟು ದನ ಸಾಕಿದ್ರ ಹಸು? ನನ್ನ ಹತ್ರ 6 ದನ ಇದ್ವು ಸರ್, 6 ದನ ಕರಗಳು ಇದ್ವು, ದಿನ ಹುಲ್ಲು ಕೊಯ್ಕೊಂಡು ಹೋಗಿದ್ದೆ. ಒಂದು ಟಿಲ್ಲರ್ ಇದೆ, ಟಿಲ್ಲರ್ ತೋಟದಲ್ಲಿ ಹುಲ್ಲು ಹಾಕೊಂತಾ ಇದ್ದೀವಿ. ಸಣ್ಣ ಗಿಡ ಇರಬೇಕಾದ್ರೆ ಹುಲ್ಲಿಂದೆ ಹುಲ್ಲು ಹಾಕೊಂತಾ ಇದ್ವಿ, ಹುಲ್ಲು ಕೊಯ್ಕೊಂಬಂದು ದನಕ್ಕೆ ಹಾಕ್ತಿದ್ವಿ. ಹಾಲು ಕೊಡೋವು ಉತ್ತಮ. ಒಂದು ಹಸು ಏನಿಲ್ಲ ಅಂದ್ರು 10 ಲೀಟರ್ ಹಾಲು ಕೊಡೋದು, 4 ಹಸು ಹಾಲು ಕೊಡೋವು ದಿನ, ಬೆಳಗ್ಗೆ ಸಂಜೆ ಸೇರಿ ಡೈರಿಗೆ ಹಾಕ್ತಿದ್ವಿ. ಯಾವ ಹಸು? ಹೆಚ್ಚಪ್ಪ ಹಸು, ಒಂದು ಜರ್ಸಿ ಒಂದಿತ್ತು, ಹೆಚ್ಚಪ್ಪ ಒಂದು 3 ಹೆಚ್ಚಪ್ಪು ಒಂದು ಜರ್ಸಿ ಇತ್ತು, ಜರ್ಸಿ ತಳಿ ಅಂತ. ಒಂದು ಎಮ್ಮೆ ಇತ್ತು, ಡೈರಿಗೆ ಹಾಲು ಹಾಕ್ತಿದ್ವಿ ದಿನ. ಬೆಳಗ್ಗೆ 20 ಲೀಟ್ರ್ ಸಂಜೆ 20 ಲೀಟ್ರ್ ಹಾಲು ಹಾಕ್ತಾ ಇದ್ವಿ. 1 ಲೀಟ್ರ್ ಹಾಲಿಗೆ 20 ರೂಪಾಯಿ ಖರ್ಚು ಅಂತಂದ್ರೆ ಖರ್ಚು ಬರುತ್ತೆ, ಆದಾಯನೂ ಇದೆ ಸರ್, ಉತ್ತಮ ಆದಾಯ. ಯಾರು ಮಾಡ್ತಾರೆ ಅವನ್ನೆಲ್ಲ ನಿರ್ವಹಣೆ? ನಾವು ಮನೆಯಲ್ಲಿ ಅಮ್ಮ, ನಾನು, ನಮ್ಮ ಮಿಸ್ಸಸ್, ನಮ್ಮ ಅಣ್ಣ, ಅತ್ತಿಗೆ ಅಮ್ಮ ಎಲ್ಲರೂ ಮನೆ ಮಂದಿ ಎಲ್ಲ ಸೇರ್ ಮಾಡ್ತಾ ಇದ್ದೀವಿ ಸರ್. ಒಟ್ಟಲ್ಲಿ ಹಸುವಿನಿಂದನೂ ಕೂಡ ಲಾಭ ಇದೆ? ಹಸುವಿನಿಂದ ಒಳ್ಳೆ ಲಾಭ ಇದೆ ನಮ್ಗೆ. ಹಸು ಹುಲ್ ಕೊಯ್ಕೊಂಡು ಹಾಕ್ತಿವಿ, ಹಾಲು ಡೈರಿಗೆ ಹಾಕ್ತಿವಿ, ದನದ ಗೊಬ್ಬರ ತೋಟಕ್ಕೆ ಹಾಕ್ತವೆ, ದನ ಸಗಣಿ ಇದು ಆಗ್ತವೆ, ಉತ್ತಮ ನಿರ್ವಹಣೆ. ಈ ಅಡಿಕೆ ಹುಚ್ಚಿದಾಗಿಂದ ಏನು ಬರಲ್ಲ, 6 ವರ್ಷದ ತನಕ ನಮಗೆ ಫಸಲು ಕಡಿಮೆ ಇರೋದ್ರಿಂದ ಆ ಮಧ್ಯದಲ್ಲಿ ಹಸು ಸಾಗಾಣಿಕೆ ಮಾಡ್ಕೊಂಡಿದ್ವಿ, ಹಸುವಿಂದನೂ ಉತ್ತಮ ಆದಾಯ ಇದೆ. ಈ ಕಾರ್ಯಕ್ರಮ ಕೇಳ್ತಕ್ಕಂತಹ ಉಳಿದ ರೈತರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅಡಿಕೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ ಅಡಿಕೆನಲ್ಲಿ ಬೇರೆ ಆದರೆ ಕೃಷಿನಲ್ಲಿ ಒಳದಾಯಿನಲ್ಲಿ ಅದು ಬೇರೆ ಏನಾದರೂ ನಿರ್ವಹಣೆ ಮಾಡಿಕೊಂಡ್ರೆ ಉತ್ತಮ. ಬರೀ ಅಡಿಕೆನಲ್ಲೇ ಬರೀ ಅಡಿಕೆ ಆಗೋದಿಲ್ಲ, ತೆಂಗು, ಬಾಳೆ, ಮೆಣಸು ಎಲ್ಲ ಹಾಕೊಂಡ್ರೆ ನನ್ನ ಅಭಿಪ್ರಾಯ ಉತ್ತಮವಾಗಿರುತ್ತೆ. ಬರೀ ಅಡಿಕೆ ಒಂದೇ ಅಂದ್ರೆ ಮುಂದಿನ ಜೀವನದಲ್ಲಿ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾವ ತರ ಕಷ್ಟ ಆಗುತ್ತೆ ಮುಂದೆ? ಅಡಿಕೆ ಏನಾದ್ರೂ ಒಂದು ಈ ಫರ್ಟಿಲೈಸರ್ ಗೊಬ್ಬರಗಳು ಜಾಸ್ತಿ ಹಾಕೋದ್ರಿಂದ ಮುಂದೆ ಗಿಡ ಹೋಗ್ತಾ ಇದಾವೆ, ಬಹಳ ರೋಗ ಬಂದು ಹೋಗ್ತಾ ಇದಾವೆ. ಮುಂದಿನ ಜೀವನ ಕಷ್ಟ ಆಗ್ಬೋದು, ಗಿಡನು ಬಹಳ ಇಡುಮುಂಡಿ ರೋಗ, ಅಣಬೆ ರೋಗ ಅಂತ ಹೊಸ ಹೊಸ ರೋಗಗಳು ಬರ್ತಾ ಇದಾವೆ. ಆದಷ್ಟು ಫರ್ಟಿಲೈಸರ್ಗಳು ಕಮ್ಮಿ ಮಾಡಿ ದನದ ಗೊಬ್ಬರನ ಅತಿ ಹೆಚ್ಚಾಗಿ ಉಳುಮೆ ಮಾಡಿ, ಚೆನ್ನಾಗಿ ಉಳುಮೆ ಮಾಡ್ಕೊಂಡಿದ್ರೆ ದನದ ಗೊಬ್ಬರ ಜಾಸ್ತಿ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಪ್ರಕಾರವಾಗಿ ಸಾವಯವ ಕೃಷಿನೇ ಉತ್ತಮ? ನನ್ನ ಪ್ರಕಾರ ಸಾವಯವ ಕೃಷಿ ಉತ್ತಮ. ಇದೇ ಬೆಳೆ ಮೇಲೆ ದಯವಿಟ್ಟು ಯಾರು ನಿಲ್ಲಕ್ ಹೋಗ್ಬೇಡಿ. ಮಧ್ಯದಲ್ಲಿ ಬೇರೆ ಯಾವ್ದಾರ ಬೆಳೆಗಳು ಬೆಳ್ಕೊಂಡಿರೋದ್ರಿಂದ ಉತ್ತಮವಾಗಿರುತ್ತೆ. ಅಡಿಕೆ ಒಂದೇ ನಂಬಕ್ ಹೋಗ್ಬೇಡಿ. ಒಳ್ಳೇದು ಲೋಕೇಶ್ ಅವರೇ, ತಮ್ಮ ಒಂದು ಕೃಷಿ ಅನುಭವವನ್ನ ನಮ್ಮ ಜೊತೆಗೆ ಇದುವರೆಗೂ ಹಂಚಿಕೊಂಡ್ರಿ. ತಮಗೆ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಹಾಗೂ ಭತ್ತದ ಕೃಷಿ ಅನುಭವ ಕುರಿತು ಭದ್ರಾವತಿ ತಾಲೂಕು ಕೋಡಿಹಳ್ಳಿಯ ಕೆಎಸ್ ಲೋಕೇಶ್ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಅಶೋಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ತಾಯಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದಗಳು. ಚಿನ್ನದ ತೊಟ್ಟಲಿಗೆ ರನ್ನದ ಎಳೆಯಗ್ಗ, ಚಿನ್ನದ ತೊಟ್ಟಲಿಗೆ ರನ್ನದ ಎಳೆಯಗ್ಗ, ವಜ್ರಮಾಣಿಕದ ತಲದಿಂಬನ ಕೇಜೋ, ವಜ್ರಮಾಣಿಕದ ತಲದಿಂಬನ ಕೇಜೋ, ವಜ್ರಮಾಣಿಕದ ತಲದಿಂಬನ ಕೇಜೋ, ವಜ್ರಮಾಣಿಕದ ತಲದಿಂಬನ ಕೇಜೋ, ವಜ್ರಮಾಣಿಕದ ತಲದಿಂಬನ ಕೇ, ವಜ್ರನೆ ಮಾಣಿಕದ ತಲದಿಂಬನ ಕೇ, ಶರಣಾರಿಡ ಕಂಡ ತೋಗಿದಾರಿ ಗಜೋ, ಶರಣಾರಿಡ ಕಂಡ ತೋಗಿದಾರಿ ಗಜೋ, ಶರಣಾರಿಡ ಕಂಡ ತೋಗಿದಾರಿ ಗಜೋ, ಶರಣಾರಿಡ ಕಂಡ ತೋಗಿದಾರಿ ಗಜೋ, ನಿಮ್ಮನ ಗೋಲೋಲ ನಿಮ್ಮನ ಗೋ ಬಾಲ, ನಿಮ್ಮನ ಗೋಲೋಲ ನಿಮ್ಮನ ಗೋ ಸ್ವಾಮಿ ಬಸವಣ್ಣರಾಳಿಯ ನಿರ್ಮಲ ಗಜೋ, ಸ್ವಾಮಿ ಬಸವಣ್ಣರಾಳಿಯ ನಿರ್ಮಲ ಗಜೋ, ಸ್ವಾಮಿ ಬಸವಣ್ಣರಾಳಿಯ ನಿರ್ಮಲ ಗಜೋ, ಸ್ವಾಮಿ ಬಸವಣ್ಣರಾಳಿಯ ನಿರ್ಮಲ ಗಜೋ, ಸ್ವಾಮಿ ಬಸವಣ್ಣರಾಳಿಯ ಚನ ಬಸವಣ್ಣ, ಸ್ವಾಮಿ ಬಸವಣ್ಣರಾಳಿಯ ಚನ ಬಸವಣ್ಣ, ಶರಣಾರಿಡ ಕಂಡ ತೋಗಿದಾರಿ ಗಜೋ, ಶರಣಾರಿಡ ಕಂಡ ತೋಗಿದಾರಿ ಗಜೋ, ಶರಣಾರಿಡ ಕಂಡ ತೋಗಿದಾರಿ ಗಜೋ, ಶರಣಾರಿಡ ಕಂಡ ತೋಗಿದಾರಿ ಗಜೋ, ಅರ್ಥನೆ ಮನಗ ಕರ್ತನೆ ಮನಗ, ಅರ್ಥನೆ ಮನಗ ಕರ್ತನೆ ಮನಗ, ಅಕ್ಕ ನೀಲಮ್ಮನ ಅಳಿಯ ನಿರ್ಮಲ ಗಜೋ, ಅಕ್ಕ ನೀಲಮ್ಮನ ಅಳಿಯ ನಿರ್ಮಲ ಗಜೋ, ಅಕ್ಕ ನೀಲಮ್ಮನ ಅಳಿಯ ನಿರ್ಮಲ ಗಜೋ, ಅಕ್ಕ ನೀಲಮ್ಮನ ಅಳಿಯ ನಿರ್ಮಲ ಗಜೋ, ನಿಲಮ್ಮನ ಮಗನೇ ನಿರ್ಮಲ ಗಜೋ, ಅಕ್ಕ ನಾಗಮ್ಮನ ಮಗನೇ ನಿರ್ಮಲ ಗಜೋ, ಅಮ್ಮನ ಮಗನ ಚನ ಬಸವಣ್ಣ, ಅಕ್ಕ ನಾಗಮ್ಮನ ಮಗನೇ ಚನ ಬಸವಣ್ಣ, ಶರಣಾರಿಡ ಕಂಡ ತೋಗೆದಾರಿ ಗಜೋ, ಶರಣಾರಿಡ ಕಂಡ ತೋಗೆದಾರಿ ಗಜೋ, ಶರಣಾರಿಡ ಕಂಡ ತೋಗೆದಾರಿ ಗಜೋ, ಶರಣಾರಿಡ ಕಂಡ ತೋಗೆದಾರಿ ಗಜೋ, ಕ್ಯಾರೆ ಹತ್ತೋ ಕಾಲೇಣೆಯ ಅಟ್ಟಕೆಯ, ಕ್ಯಾರೆ ಹತ್ತೋ ಕಾಲೇಣೆಯ ಅಟ್ಟದ ಮೇಗಳ ಲಾಲಿಯ ತಗದೋ ಜೋ, ಅಟ್ಟದ ಮೇಗಳ ಲಾಲಿಯ ತಗದೋ ಜೋ, ಅಟ್ಟದ ಮೇಗಳ ಲಾಲಿಯ ತಗದೋ ಜೋ, ಅಟ್ಟದ ಮೇಗಳ ಲಾಲಿಯ ತಗದೋ ಜೋ, ಅಟ್ಟದ ಮೇಗಳ ಲಾಲಿ ಅತಗದೋ, ಲಾಲಿಗ ಸ್ಯಾರೆ ಸಾಲೆ ನಣೆವಾಜೋ, ಲಾಲಿಗ ಸ್ಯಾರೆ. ಇದುವರೆಗೆ ತಾಯಮ್ಮ ಮತ್ತು ಸಂಗಡಿಗರಿಂದ ಜೋಗಳ ಪದಗಳನ್ನು ಕೇಳಿದಿರಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಜಯ ಮತ್ತು ಸುಷ್ಮಾ ಎಲ್ಲರ ನೆಚ್ಚಿನ ನೆರವು.